ಈ ಪ್ರತಿಪಾದನೆ. ಮತ್ತು ಹಂಪಿ ಉತ್ಸವಕ್ಕೆ ಇಂದು ಸಂಜೆ ವರ್ಣರಂಜಿತ ತೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸವಿದ್ದರೆ ಬಲವಿದೆ. ಎಷ್ಟೇ ಶಕ್ತಿ ಇರಲಿ, ವಿಶ್ವಾಸವಿಲ್ಲದಿದ್ದರೆ ಅಂತಹ ನಿರ್ಬಲ ಬೇರೊಬ್ಬನಿಲ್ಲ. ಸ್ವಾಮಿ ವಿವೇಕಾನಂದ. ಬೊಜ್ಜು ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಪದ್ದತಿಯಲ್ಲಿ ಅಡಿಕೆ, ತೆಂಗು ಹಾಗೂ ಬಾಳೆ ಬೆಳೆಯ ಕೃಷಿ, ಹಾಸನ ತಾಲೂಕು ಕಡದರವಳ್ಳಿಯ ಪ್ರಗತಿಪರ ಕೃಷಿಕ ಕೆಎಂ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ಗಮನಿಸಿದ್ಯಾ, ಇತ್ತೀಚೆಗೆ ಸಣ್ಣಾನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೇ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಶಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕಿನ ಕಡದರವಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆಎಂ ನಾಗರಾಜು ಅವರು ನಮ್ಮೊಂದಿಗೆ ಇದ್ದಾರೆ. ಅಡಿಕೆ, ತೆಂಗು, ಬಾಳೆಯನ್ನ ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಅದೆಲ್ಲವನ್ನು ಕೂಡ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೀತಾ ಇರತಕ್ಕಂಥದ್ದು. ಒಂದಷ್ಟು ತರಕಾರಿ ಬೆಳೆಗಳನ್ನು ಕೂಡ ವರ್ಷದಲ್ಲಿ ಬೆಳೆದುಕೊಂಡು ಅದರ ಮೂಲಕ ಒಂದಷ್ಟು ಹಣಕಾಸನ್ನ ಮಾಡಿಕೊಳ್ತಾರೆ. ಇವರ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಾಗರಾಜ್ ಅವರೇ, ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಸರ್, ನಾನು ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು ಒಂದು 12-14 ವರ್ಷ ಆಯ್ತು ಸರ್. 14 ವರ್ಷ ಆಯ್ತು ಸರ್. ನಾನು ಬಿ ಎ ಮಾಡ್ತಾ ಇದ್ದೆ. ಬಿ ಎ ಮಾಡ್ತಾ ಇದ್ಬೇಕಾದ್ರೆ ನನಗೆ ಯಾಕೆಂದ್ರೆ ಹೆಚ್ಚಿನ ಪರ್ಸೆಂಟೇಜ್ ಬರಲಿಲ್ಲ, ಅದು ಮುಂದೆ ನನಗೆ ತೊಂದರೆ ಆಗ್ಬೋದು. ಪ್ರತಿ ಟೈಮಲ್ಲಿ ಬರೀ ಇದನ್ನೇ ಟೈಮಿಂಗ್ಸ್ ಎಲ್ಲ ಪಾಸ್ ಮಾಡ್ಕೊಂಡು ಹೋಗೋದಿಗೆ ನಾವು ಮುಂದುವರಿಯೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾನು ಎಜುಕೇಷನ್ ಅನ್ನು ಬಿಟ್ಟು ನಾನು ನಮ್ಮ ತಂದೆಯವರ ಜೊತೆ ಅಲ್ಪ ಸ್ವಲ್ಪ ಟ್ರೈನಿಂಗ್ ಅನ್ನು ತಗೊಂಡು ನಾನು ವ್ಯವಸಾಯಕ್ಕೆ ಸುಮಾರು 2006-07 ಬಂದೆ ಸರ್. ಕೃಷಿದು ಅನುಭವ ಮೊದಲಿಂದಲೂ ಕೂಡ ಇತ್ತ, ಬಾಲ್ಯದಿಂದಲೂ? ಹೇಗೆ ಇಲ್ಲ ಸರ್, ನನ್ನ ಓದಿಸ್ತಾ ಇದ್ರು ನಮ್ಮ ತಾಯಿ ತಂದೆಯವರು. ಅಲ್ಪ ಸ್ವಲ್ಪ ನಾನು ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ನಾನು ಸುಮಾರು 2002-03 ಅಷ್ಟೊತ್ತಿಗೆ ಹಾಸನ ಆಕಾಶವಾಣಿ ಕಡೆಗೆ ಹೆಚ್ಚು ಒಲವು ತೋರಿಸಿರೋದ್ರಿಂದ ಅಲ್ಲಿ ಕೇಳ್ದಂಥ ಅನುಭವಗಳು, ಅವರು ಕೊಟ್ಟಂಥ ರೈತರ ಮಾಹಿತಿಗಳು ಅವನ್ನೆಲ್ಲ ತಗೊಂಡು ಆಗಾಗ್ಗೆ ತೋಟ ಮತ್ತು ಈ ಥರದ್ದೆಲ್ಲ ತಿರುಗ್ತಾ ಹೋದೆ. ಅವಾಗ ನನಗೆ ಕೃಷಿ ಇಂಟ್ರೆಸ್ಟ್ ಆಗಿ ಖುಷಿ ಕೊಡ್ತಾ ಬಂತು ಸರ್. ಆಗ್ಲಿಂದ ನಾನು ಪ್ರಾರಂಭ ಅಡಿಕೆಯನ್ನು ಮಾಡಿದೆ. ಎಲ್ಲ ರೈತರ ಸಂಪರ್ಕ ಇಟ್ಕೊಂಡಾಗ ನನಗೆ ಅನ್ನಿಸ್ತು ಕಮರ್ಷಿಯಲ್ ಬೆಳೆಗಳನ್ನ ಬೆಳಿಬೇಕು ಅಂತ ನನಗೆ ಹೆಚ್ಚು ಆಸಕ್ತಿ ಒಲವು ಬಂತು. ಆಗ ನಾನು ಹಲವಾರು ತೋಟಗಳನ್ನ ತಿರುಗಿ ನೋಡಿದೆ, ಆಮೇಲೆ ಹಲವಾರು ಮಾಧ್ಯಮಗಳನ್ನ ನೋಡಿದೆ, ಆಮೇಲೆ ಹಾಸನ ಆಕಾಶವಾಣಿಯನ್ನು ಹೆಚ್ಚಾಗಿ ಕೇಳ್ತಾ ಇದ್ದೆ, ಒಳ್ಳೊಳ್ಳೆ ಪ್ರಗತಿಪರ ರೈತರುಗಳು ಇಂಟರ್ವ್ಯೂಗಳೆಲ್ಲ ಬರ್ತಾ ಇದ್ದು. ಅವಾಗ ನಾನು ನೋಡ್ಕೊಂಡು ಕಮರ್ಷಿಯಲ್ ಬೆಳೆ ಬೆಳೆದ್ರೆ ಮಾತ್ರ ನಾವು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ನಾನು ಅಡಿಕೆ ಕೃಷಿಯನ್ನು ಮಾಡಕ್ಕೆ ನಿಂತ್ಕೊಂಡೆ. 2 ಎಕರೆ 29 ಕುಂಟೆ ಜಾಗದಲ್ಲಿ ಅಡಿಕೆ ತೆಂಗು ಬಾಳೆ ಮಾಡಿದೆ. ಸುತ್ತ ನೆರಳಿಗೋಸ್ಕರ ಎಲ್ಲ ಟೀಕು ಇದನ್ನೆಲ್ಲ ಮಾಡ್ತಾರೆ, ನಾನು ಎಬ್ಬೆವನ್ನ ಮಾಡಿದೆ ಸರ್. ಏಕೆಂದ್ರೆ ಬೇಗ ಕಟಾವಿ ಬಂದು ನಮ್ಮ ಕಮರ್ಷಿಯಲ್ ಹಣಕಾಸು ವ್ಯವಸ್ಥೆ ಸುಧಾರಣೆ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಎಬ್ಬೆವನ್ನ ಆಯ್ಕೆ ಮಾಡ್ಕೊಂಡೆ. ಸುಮಾರು 2013 ಹಾಕಿದಂತ ಎಬ್ಬೆವು ನನಗೆ 2020 ಸುಮಾರು 3 ಲಕ್ಷ ರೂಪಾಯಿನ ಆದಾಯವನ್ನ ತಂದುಕೊಡ್ತು. ಯಾವ ಇನ್ಸೂರೆನ್ಸ್ ಕಂಪನಿನೂ ಕೊಡ್ತಿರಲಿಲ್ಲ, ಯಾವ ಎಫ್ಡಿನೂ ಕೊಡ್ತಿರಲಿಲ್ಲ 6-7 ವರ್ಷಕ್ಕೆ. ಅಲ್ಲಿಂದ ನಾನು ಹೆಚ್ಚು ಆಸಕ್ತಿನ ಬೆಳೆಸ್ಕೊತಾ ಬಂದೆ ಸರ್. ತೋಟ ಮಾಡೋದಕ್ಕಿಂತ ಮೊದಲು ಏನೇನು ಬೆಳೀತಾ ಇದ್ರಿ ಸರ್? ತೋಟ ಮಾಡೋಕ್ಕಿಂತ ಮೊದಲು ನಮ್ಮ ತಾಯಿ ತಂದೆ ಮತ್ತೆ ನಮ್ಮ ಅಕ್ಕಂದಿರೆಲ್ಲ ಸೇರ್ಕೊಂಡು ಆರಂಭ ಮಾಡ್ತಾ ಇದ್ರು. ಅದು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ನಾನು ವಿದ್ಯಾಭ್ಯಾಸನ ನಾನು ಮಾಡ್ತಾ ಇದ್ದೆ. ಅವಾಗ ರಾಗಿ, ಭತ್ತ, ಜೋಳ ಈ ತರದ ತರಕಾರಿಗಳು, ಆಮೇಲೆ ದವಸ ಧಾನ್ಯಗಳು ಈ ತರದ ಎಲ್ಲಾ ಬೆಳೀತಾ ಇದ್ರು ಸರ್. ತೋಟಗಾರಿಕೆ ಬೆಳೆಗಳನ್ನ ಬೆಳ್ಕೋಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ತೋಟಗಾರಿಕಾ ಬೆಳೆ ಅಂತ ಅಂದ್ರೆ ಈ ತರಕಾರಿನಲ್ಲಿ ಮತ್ತೆ ದ್ವಿದಳ ಧಾನ್ಯದಲ್ಲಿ ಸುಮಾರು 2000 ಹಿಂದಕ್ಕೆ ಏನು ಬೆಲೆ ಇದೆ ಅದೇ ಬೆಲೆ ಇವತ್ತಲೂ ಸಹ ಮುಂದುವರಿತಾ ಇದೆ. ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಈ ರಾಸಾಯನಿಕ ಗೊಬ್ಬರ ಆಗಿರ್ಬಹುದು, ಟ್ರ್ಯಾಕ್ಟರ್ ಉಳುಮೆ ಆಗಿರ್ಬಹುದು. ನಾನು ಈ ತೋಟ ಮಾಡಿದ್ರೆ, ಕಮರ್ಷಿಯಲ್ ಬೆಳೆಯಾಗಿ ತೋಟ ಮಾಡಿದ್ರೆ, ಇದು ನೈಸರ್ಗಿಕ ಕೃಷಿ ಮಾಡಿದ್ರೆ ನನಗೆ ಈ ಗೊಬ್ಬರ ಕೊಳ್ಳೋದಾಗಿರ್ಬಹುದು, ಉಳುಮೆ ಮಾಡೋದಾಗಿರ್ಬಹುದು, ಈ ಲೇಬರ್ ಖರ್ಚು ಎಲ್ಲ ಆಗಿರ್ಬಹುದು, ಇದೆಲ್ಲ ಕಡಿಮೆ ಆಗುತ್ತೆ ಉದ್ದೇಶದಿಂದ ನಾನು ತೋಟಗಾರಿಕಾ ಬೆಳೆಯನ್ನು ಆಯ್ಕೆ ಮಾಡ್ಕೊಂಡೆ ಸರ್. ತೋಟಗಾರಿಕೆ ಬೆಳೆಯನ್ನು ಕೂಡ ನೀವು ಆಯ್ಕೆ ಮಾಡ್ಕೊಂಡಿದ್ದು ಅಡಿಕೆ ಮತ್ತೆ ತೆಂಗನ್ನ? ತೆಂಗು ಪ್ರಧಾನವಾಗಿ. ಯಾಕೆ ಅದೇ ಬೆಳೆಯನ್ನು ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್? ಅದು ಒಳ್ಳೆ ಬೆಲೆ ಇತ್ತು ಅಡಿಕೆ, ಆಮೇಲೆ ನೈಸರ್ಗಿಕ ಕೃಷಿ ಮಾಡಬಹುದು ಅಂತ ನಾನು ಎಲ್ಲರ ಹತ್ರ ಅನುಭವ ಪಡ್ಕೊತಾ ಇದ್ದೆ. ಈ ರಾಸಾಯನಿಕ ಗೊಬ್ಬರದಿಂದ ನಾವು ಅರ್ಧ ರೈತರು ಬಡತನವನ್ನು ನಾವು ಅನುಭವಿಸ್ತಾ ಇದೀವಿ. ಬರೀ ರಾಸಾಯನಿಕ ಗೊಬ್ಬರ ಅಂತವ ಅಂಗಡಿಗೆ ತಿರ್ಕೊಂಡು ಹೋಗ್ಬಿಟ್ಟು ನಮ್ಮ ದುಡ್ದಂತ ದುಡ್ಡನ್ನ ಅದಕ್ಕೆ ಅಂಗಡಿಗೆ ಹಾಕ್ತಾ ಇದೀವಿ. ಅದಕ್ಕಾಗಿ ನೈಸರ್ಗಿಕವಾಗಿ ಮಾಡಬಹುದಲ್ಲ ಅಂತ ಅನುಭವಿ ರೈತರುಗಳನ್ನ ತಿಳ್ಕೊಂಡು ನಾನು ಆ ಬೆಳೆಗೆ ಸ್ವಲ್ಪ ವಾಲ್ಬೇಕಾಗಿ ಬಂತು ಸರ್. ಆರಂಭದಿಂದಲೂ ಕೂಡ ನೈಸರ್ಗಿಕ ಪದ್ಧತಿಯನ್ನೇ ಅಳವಡಿಕೆ ಮಾಡ್ಕೊಂಡ್ರೆ? ಇಲ್ಲ ಸರ್, ಮೊದಲು ಒಂದು 3-4 ನಮ್ಮ ತಂದೆಯವ್ರ ಜೊತೆ ಬೆರ್ತಾಗ ರಾಸಾಯನಿಕ ಗೊಬ್ಬರ ಹಾಕ್ದಲ್ಲಿ ಯಾವ ಕಾರಣಕ್ಕೂ ಬೆಳೆ ಬರೋದಿಲ್ಲ, ನೀನ್ ಆತರ ಮಾಡಕ್ ಹೋಗ್ಬೇಡ ಅಂತ ಬೈತಾ ಇದ್ರು. ಆಮೇಲೆ 1-2 ಕೈ ಸುಟ್ಕೊಂಡಿದ್ದು ಉಂಟು. ರಾಸಾಯನಿಕ ಗೊಬ್ಬರ ಇಲ್ದಲ್ಲಿ ಈ ತರ ಬೆಳಿತೀಯ, ರಾಗಿನೇ ಒಡೆ ಹೊಡಲ್ಲ, ಭತ್ತನೆ ಬರಲ್ಲ, ಈ ತರ ಎಲ್ಲ ಮಾಡ್ತೀಯ ಅಂತ ತಾಯಿ ತಂದೆಯವ್ರ ಹತ್ರ ಬೈಸ್ಕೊಂಡಿದ್ದು ಉಂಟು. ಆಮೇಲೆ ತನ್ನೀಚಿಗೆ ತಾನೇ ಎಲ್ಲಾ ಇದ್ ಮಾಡ್ತಾ ಹೋದಾಗ ಈ ಹಲವಾರು ಕಂಪ್ನಿಗಳು ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಉತ್ತೇಜನ ಕೊಡ್ತೀವಿ ಅಂತ ಎಲ್ಲ ಪ್ರಚಾರ ಕೊಡ್ತಾ ಇರ್ತವೆ. ನಾನು ಅದನ್ನು ಬಳಸಿ ನೋಡಿದೆ, ಬರೀ ದುಡ್ಡನ್ನ ಕಂಪ್ನಿಗಳು ಮಾಡ್ಕೋತಾವೆ ಹೊರತು ರೈತರಿಗೆ ಯಾವುದೇ ರೀತಿ ಹೆಲ್ಪ್ ಇಲ್ಲ. ಅದಕ್ಕೆ ಏನ್ ಮಾಡಿದೆ, ಧನಿನ ಗೊಬ್ಬರ ಕೊಂಡು ಹಾಕುವಂಥದ್ದು, ನಮ್ಮ ಮನೆಯಲ್ಲಿ ಉತ್ಪಾದನೆ ಮಾಡ್ಕೊಳ್ಳೋಂಥದ್ದು, ಆಮೇಲೆ ಈ ಜೀವಾಮೃತ, ಪಂಚಗವ್ಯ ಈ ತರದ ವ್ಯವಸ್ಥೆಗಳನ್ನ ಮಾಡ್ಕೊಂಡು ನಾನು ಬೆಳೆಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ ಸರ್. ನೈಸರ್ಗಿಕ ಪದ್ಧತಿಯಲ್ಲಿ ಅಡಿಕೆಯನ್ನ ಬೆಳೆದು ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳಿ ನಿಮ್ಗೆ ವಿಶ್ವಾಸ ಇತ್ತ? ಖಂಡಿತವಾಗ್ಲೂ ಇದೆ ಸರ್. ಅಡಿಕೆ, ತೆಂಗು, ಬಾಳೆ ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಕೇಳೋದಿಲ್ಲ. ನಾವು ಪ್ರಧಾನ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನ ಸಾವಯವ ಗೊಬ್ಬರದಲ್ಲಿ ಕೊಟ್ಟಿದ್ದೆ, ಆದರೆ ಅದು ತನ್ನಿಚ್ಚಿಗೆ ತಾನೇ ನೈಸರ್ಗಿಕವಾಗಿ ಬೆಳೀತಾ ಬರುತ್ತೆ. ಸ್ವಲ್ಪ ನಾವು ಕಷ್ಟ ಪ್ಲಸ್ ಇಷ್ಟ ಎರಡನ್ನೂ ಸೇರಿಸಿ ನಾವು ಆರಂಭದಲ್ಲಿ ಮಾಡಬೇಕಾಗತ್ತೆ ಸರ್. ಹೇಗೆ ನೈಸರ್ಗಿಕ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡ್ಕೊಂಡ್ರಿ, ಇವತ್ತಿಗೂ ಕೂಡ ಅದರ ಅಭ್ಯಾಸ ಹೇಗೆ ನಡೀತಾ ಇದೆ ಸರ್? ನಾನು 2012 ಅಡಿಕೆಯನ್ನ ಮಾಡಿದೆ. ಅವತ್ತಿನಿಂದ 1-2 ಮಾತ್ರ ಉಳುಮೆ ಮಾಡಿದೆ. ಮತ್ತೆ ಈಚೆಗೆ ನನಗೆ ಉಳುಮೆ ಮಾಡಿರೋ ಉಳುಮೆ ಖರ್ಚು ವೆಚ್ಚ ಎಲ್ಲ ಈ ಡೀಸೆಲ್, ಪೆಟ್ರೋಲ್ ಈ ರೈಟ್ ಎಲ್ಲ ಲೆಕ್ಕ ಹಾಕೊಂಡ್ರೆ ಟ್ಯಾಕ್ಟರಿ ಅವ್ರೇನು ಕಡಿಮೆ ಉಳುಮೆ ಮಾಡಲ್ಲ. ಅದಕ್ಕೇನು ಮಾಡಿದೆ, ನಾನು 0 ಕಲ್ಟಿವೇಷನ್ ತಗೊಂಡ್ಬಂದೆ. ಅಲ್ಲಿ ಬೆಳೆದಂಥ ಕಳೆಗಳನ್ನು ಅಲ್ಲೇ ನಾವು ಬ್ರಷ್ ಕಟರ್ಲಿ ಹಾಕಿ ಗೊಬ್ಬರ ಮಾಡೋವಂಥದ್ದು, ಆಮೇಲೆ ದನಿನ ಗೊಬ್ಬರ ಬೇಕಾದ ಟೈಮಲ್ಲಿ ನಮ್ಮಲ್ಲಿ ಸಿಗೋಂಥ ಅಷ್ಟನ್ನು ಅದಕ್ಕೆ ಮಾಡೋವಂಥದ್ದು. ಪ್ರತಿ 3 ತಿಂಗಳಿಗೊಮ್ಮೆ ಜೀವಾಮೃತವನ್ನು ಬಳಸ್ಕೊಂಡು ನಾನೇ ತಯಾರು ಮಾಡಿಕೊಂಡು ಉಯ್ಯೋಂಥ ಪದ್ಧತಿಯನ್ನು ಮಾಡ್ಕೊಬಂದೆ. 2012 ನಾನು ನಾಟಿ ಮಾಡಿದಂಥ ಅಡಿಕೆ ಗಿಡ ನನಗೆ 4-5-6 ಸ್ಟಾರ್ಟ್ ಆಯ್ತು ಸರ್ ಫಸ್ಲು. ಓಹ್, ಬೇಗ ಪ್ರಾರಂಭ. ಹೌದು ಸರ್, ಹೌದು. ಈಗ ಶೂನ್ಯ ಉಳುಮೆಯನ್ನ ಮಾಡಿದ ಮೇಲೆ ತೋಟದಲ್ಲಿ ಏನೇನು ಬದಲಾವಣೆ ಕಂಡಿದ್ದೀರಿ? ಶೂನ್ಯ ಉಳುಮೆ ಅಂದ್ರೆ ಬೇರೆ ಅರಿಯೋದು ಕಡಿಮೆ ಆಗ್ತಾ ಇದೆ, ಆಮೇಲೆ ಮರದ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆಮೇಲೆ ಎರೆಹುಳಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆಮೇಲೆ ಸಾವಯವ ಇಂಗಾಲ ಇದೆಯಲ್ಲ ಸರ್ ಅದು ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ, ಆಮೇಲೆ ಸ್ವಲ್ಪ 1-2 ಮಳೆ ಕಳೆದ್ರು ಸಹ ನಮಗೆ ಮಳೆ ಬರದೇ ಇದ್ರೂ ಸಹ ಗಿಡಗಳು ಬಾಡಿ ಹೋಗೋದಿಲ್ಲ. ಓಹೋಹೋ, ಒಟ್ಟಾರೆ ಉಳುಮೆ ಅನ್ನೋದನ್ನ ಮಾಡ್ತಾನೆ ಇಲ್ಲ ನೀವು? ಇಲ್ಲ ಸರ್, ಇಲ್ಲ, ಜೀರೋ ಕಲ್ಟಿವೇಶನ್ ಮಾಡ್ತಾ ಇದ್ದೀನಿ. ಬ್ರಷ್ ಕಟರ್ ಆ ಕಳೆನ ಅಲ್ಲೇ ಕೊಚ್ಚಿಬಿಟ್ಟು ಫಸಲನ್ನ ತೆಗಿಯುವಂತ ವ್ಯವಸ್ಥೆ ಮಾಡ್ತೀನಿ. ಕುಯ್ಯುವಾಗ ಮಾತ್ರ ನಾನು ಕಳೆಯನ್ನು ತೆಗಿತಾ ಇದ್ದೀನಿ ಸರ್, ಅಡಿಕೆ ಫಸಲು ಕುಯ್ಯುವಾಗ ಮಾತ್ರ ತೆಗಿತಾ ಇದ್ದೀನಿ. ಬೇಸಿಗೆ ಮುಂಗಾರಲ್ಲೆಲ್ಲ ಅಲ್ಲೇ ಇರುತ್ತೆ ಕಳೆಗಳೆಲ್ಲ. ಹಾಗಿದ್ರೆ ಸುಮಾರು ಒಂದು ವರ್ಷದಲ್ಲಿ ಒಂದು ಸಾರಿ ಮಾತ್ರ ನೀವು ಕಳೆಯನ್ನ ತೆಗೆಯುವ? ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಡಿಕೆ ಕುಯ್ಲಿಕ್ಕೆ ಬರುತ್ತೆ ಒಂದು ಬ್ಯಾಚ್, ಅವಾಗ ಒಂದ್ ಟೈಮ್ ಕುಯ್ಕೋತೀನಿ, ಬ್ರಷ್ ಕಟರ್ಲಿ ಕಳೆನ ಕಟ್ ಮಾಡ್ತೀನಿ. ಮತ್ತೆ ಅದು ಬಿಟ್ಟು ಒಂದೂವರೆ ತಿಂಗಳಿಗೆ ಒಂದ್ಸಲ ಕಟ್ ಮಾಡ್ಕೊಡ್ತೀನಿ ಸರ್, ಅವಾಗ ಅಡಿಕೆನ ಕುಯ್ಕೊಂಡು ಹೋಗ್ತಾರೆ ಅವರು. ಇನ್ನು ಉಳಿದಂತೆ ಕಳೆ ಎಲ್ಲ ಹಾಗೆ ಸರ್, ಆಗ್ಲೇ ಮಲ್ಚಿಂಗ್ ಮಾಡೋ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀನಿ. ಈಗ ತೋಟದಲ್ಲಿ ಕಳೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಅಡ್ಡಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸರಿಯಾಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ, ತೋಟದೊಳಗಡೆ ಎಲ್ಲ ನಾವು ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಅನೇಕರು ಅದನ್ನ ಆಗಿಂದಾಗೆ ಕಳೆಯನ್ನ ಕೀಳ್ತಕ್ಕಂಥದ್ದು, ಕಳೆಯನ್ನ ಕೀಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ ಉಳುಮೆ ಮಾಡ್ತಕ್ಕಂಥದ್ದು, ಹೀಗೆ ಕಳೆಯನ್ನ ನಿಯಂತ್ರಣವನ್ನ ಮಾಡ್ತಾ ಬರ್ತಾರೆ. ಈಗ ವರ್ಷಪೂರ್ತಿ ಕಳೆ ಇರೋದ್ರಿಂದ ನಿಮ್ಗೇನು ತೊಂದರೆ ಅಂತ ಅನ್ಸಲ್ವಾ? ಇಲ್ಲ ಸರ್, ತೊಂದರೆ ಏನಿಲ್ಲ, ಅದರಂತ ಬಿದ್ದಂತ ಸೋಗೆ ಒಂಬಳೆ ಇದೆಲ್ಲ ಗೊಬ್ಬರ ಆಗ್ತಾ ಇದೆ. ನಾವು ಪದೇ ಪದೇ ಅದನ್ನ ಕ್ಲೀನ್ ಮಾಡ್ತಾ ಹೋದ್ರೆ ಸರಿಯಾಗಲ್ಲ ಅನ್ನೋ ಉದ್ದೇಶದಿಂದ ನಾನು ಅದನ್ನೇ ಗೊಬ್ಬರ ಮಾಡೋ ಉದ್ದೇಶದಿಂದ ಆತರ ಮಾಡ್ಕೊತಾ ಇದ್ದೀನಿ ಸರ್. ಈ ಜೀವಾಮೃತವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಹೇಗೆ ಜೀವಾಮೃತವನ್ನ ತಯಾರಿ ಮಾಡ್ತೀರಾ ಸರ್? ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತೀರಾ ಮತ್ತೆ ಹೇಗೆ ಗಿಡಗಳಿಗೆ ಜೀವಾಮೃತವನ್ನ ಉಣಿಸ್ತೀರಾ? ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಸರ್, ಒಂದು 250 ಲೀಟರ್ ನೀರಿಡಿ ಅಂತ ಒಂದು ಬ್ಯಾರಲ್ ಅನ್ನು ತಗೋತೀವಿ, ಅದಕ್ಕೆ 10 ಕೆಜಿ ಸಗಣಿಯನ್ನ ಕಲೆಕ್ಟ್ ಮಾಡ್ಕೋತೀವಿ, 10 ಲೀಟರ್ ಗಂಜಲವನ್ನ ಹಾಕೋತೀವಿ, ಆಮೇಲೆ 2 ಕೆಜಿ ಕಪ್ಪು ಬೆಲ್ಲ, 2 ಕೆಜಿ ದ್ವಿದಳ, ಯಾವುದಾದ್ರೂ ದ್ವಿದಳ ಧಾನ್ಯದ ಹಿಟ್ಟನ್ನ ಸುಮಾರು 8 ದಿನಗಳ ಕಾಲ ಆ ಬ್ಯಾರಲ್ ನಲ್ಲಿ ನೆನೆ ಹಾಕ್ಬಿಟ್ಟು ಒಂದು ದಿನಕ್ಕೆ 2 ಸಲ ಕೋಲಿನಿಂದ ತಿರುಗಿಸ್ತಾ 6 ದಿವಸ ಅಥವಾ 7 ದಿವಸ ಆತರ ಮಾಡ್ಕೋತೀವಿ. ಅದು 7ನೇ ದಿವಸಕ್ಕೆ ನಮಗೆ ಬರುತ್ತೆ. ಅದನ್ನ ಡಬಲ್ ಮಾಡ್ಕೋತೀನಿ ಸರ್, 250 ಲೀಟರ್ ಇದ್ದಿದ್ದನ್ನ 500 ಲೀಟರ್ ಮಾಡ್ಕೋತೀನಿ. ಪ್ರತಿ ಒಂದು ಗಿಡಕ್ಕೆ 1 ಲೀಟರ್ ಅಂತ ಬುಡಕ್ಕೆ ಡ್ರೆಂಚಿಂಗ್ ಮಾಡ್ತಾ ಬರ್ತೀನಿ ಸರ್. ಸುರಿಯೋದು, ಡ್ರೆಂಚಿಂಗ್ ಮಾಡೋದು ಅಂದ್ರೆ ಸುರಿಯೋದು ಗೆಡ್ಡೆಗೆ, ಬುಡದಿಂದ 1.5 ಅಡಿ ಬಿಟ್ಬಿಟ್ಟು ಪ್ರತಿ ಮರಕ್ಕೆ 1 ಲೀಟರ್ ಅಂತ ನಾನು ಡ್ರೆಂಚಿಂಗ್ ಮಾಡ್ತಾ ಬರ್ತೀನಿ. ಸುಮಾರು 3 ಬ್ಯಾರಲು 4 ಬ್ಯಾರಲು 3 ತಿಂಗಳಿಗೆ ಮಾಡ್ಕೋತೀನಿ ಸರ್. ಅದನ್ನ 3 ತಿಂಗಳಿಗೆ ಒಂದ್ಸರಿ ಹೋಗ್ತೀರಾ? ಹೌದು. ಹೇಗೆ ನೀಡುವಂತ ಪದ್ಧತಿ ಹೇಗೆ ಸರ್? ನೀಡುವಂತ ಬುಡಕ್ಕೆ ಒಂದು ಬುಡದಲ್ಲಿ ಸುಮಾರು 1.5 ಅಡಿ ಅಂತರದಲ್ಲಿ 1 ಲೀಟರ್ ಅನ್ನ ನಾವು ಬುಡ್ಕ ಬರ್ತೀನಿ ಪ್ರತಿ ಗಿಡಕ್ಕೆ. ಅದನ್ನ ಸುತ್ತ ಸುತ್ತ ಬಿಡಲ್ಲ, ಒಂದು ಭಾಗಕ್ಕೆ ಮಾತ್ರ ಬಿಡ್ತೀನಿ. ಒಂದು ಗುಂಡಿ ತೆಗಿತೀನಿ ಗುದ್ಲಿನಲ್ಲಿ ಅಥವಾ ಇದರಲ್ಲಿ, ಸುಮಾರು ಒಂದ್ 2-3 ಇಂಚ್ ಕೆಳಗಡೆ ಆಳ ಇರೋಂತದ್ದ, ಅದಕ್ಕೆ ಆ ಭಾಗಕ್ಕೆ ಬಿಡ್ತಾ ಬರ್ತೀನಿ ಸರ್. ಅದು ಸುತ್ತ ಬಿಡ ಅಂತ ಅಗತ್ಯ ಇರೋದಿಲ್ಲ ಸರ್? ಸುತ್ತ ಬಿಡ ಅಗತ್ಯ ಇರೋದಿಲ್ಲ, ಒಂದು ಭಾಗಕ್ಕೆ ಬಿಟ್ಟರೆ ಸಾಕು. ಬಿಟ್ರೆ ಸಾಕು ಸರ್, ಅದೆಲ್ಲಾ ಕಡೆ ಕೂಡ ಹಿರ್ಕೊಳ್ಳುತ್ತೆ. ಹೌದೌದು. ಏನೆಲ್ಲ ಬದಲಾವಣೆಗಳು ಆಗಿದಾವೆ ಈ ತರ ಈ ಜೀವಾಮೃತ ನೀಡುವ ಮೂಲಕ ಮತ್ತೆ ಉಳುಮೆಯನ್ನ ಕಡಿಮೆ ಮಾಡುವ ಮೂಲಕ? ಏನು ಬದಲಾವಣೆಯನ್ನ ಬಹಳ ಮುಖ್ಯವಾಗಿ ನೀವು ಗುರುತಿಸಿದ್ರ ತೋಟದಲ್ಲಿ? ಸಾಮಾನ್ಯವಾಗಿ ನೀವು ತೋಟಕ್ಕೆ ಬಂದು ನೋಡಿದಿರಿ ನಮ್ಮ ತೋಟನ, ತೋಟ ಎಷ್ಟು ಆರೋಗ್ಯಪೂರ್ಣವಾಗಿದೆ ಅನ್ನೋ ನಿಮಗೆ ಗೊತ್ತಾಗಿರುತ್ತೆ. ಒಂಬಳೆಗಳು ದೊಡ್ಡದಾಗ ಬರುತ್ತೆ ಜೀವಾಮೃತ ಮಾಡಿದ್ರೆ, ಆಮೇಲೆ ಅದರಲ್ಲಿ ಬೀಳಂತ ಕುರುಂಬೆಳೆಗಳು ಸಹ ದೊಡ್ಡದಾಗ ಬಂದಿರುತ್ತೆ. ಆ ಪಟ್ಟೆಗಳು ಸಹ ಸುಮಾರು 2-3 ತಟ್ಟೆ ಬೀಳಂತ ಅಗಲವಾಗಿ ಬಂದಿರುತ್ತೆ. ಗೆಣ್ಣುಗಳು ಅತಿಯಾಗಿ ಬೆಳೆಯಲ್ಲ. ಸಾವಯವ ಗೊಬ್ಬರ ಕೊಡೋದ್ರಿಂದ ಗೆಣ್ಣುಗಳು ಕಿರುಗೆಣ್ಣಿಗೆ ಬಿದ್ದಿರುತ್ತೆ ಸರ್, ಅಡಿಕೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಸರ್. ತೆಂಗು ಮತ್ತೆ ಬಾಳೆ ಇದಕ್ಕೆ ಹೇಗೆ ಉಪಚಾರವನ್ನ ಮಾಡ್ತೀರಾ ಮತ್ತೆ ಇದರ ಒಂದು ಫಲಿತಾಂಶ ಹೇಗಿದೆ ಸರ್? ತೆಂಗು ಅಡಿಕೆ ನಾಟಿ ಮಾಡಿದಾಗಲೇ ಮಾಡಿರೋಂಥದ್ದು, ನೆರಳು ಜಾಸ್ತಿ ಇರೋದ್ರಿಂದ, ಒಂದು 52 ಗಿಡ ತೆಂಗಿದೆ, ನೆರಳು ಜಾಸ್ತಿ ಮಾಡಿರೋದ್ರಿಂದ ತುಂಬಾ ಪ್ರೆಸರ ಬೆಳೀತಾ ಇದೆ ಗಿಡ. ಇನ್ನೂ 1 ವರ್ಷ ಬೇಕಾಗಬಹುದು ತೆಂಗು ಫಸಲು ಬರಕ್ಕೆ, ನಾಟಿ ತಳಿ ಆಗಿರೋದ್ರಿಂದ. ಬಾಳೆನಲ್ಲಿ ಮಾತ್ರ ಬಾಳೆ ಅಲ್ಲೇ ಬೆಳೀತಾ ಇದೆ, ಅಡಿಕೆ ಒಳಗಡೆನೆ ಮಿಶ್ರ ಬೆಳೆಯಾಗಿ ಸ್ವಲ್ಪ ಭಾಗ ಮಾಡ್ಕೊಂಡಿದ್ದೀನಿ, ಸುಮಾರು ಒಂದು 500 ಬುಡ ಮಾಡ್ಕೊಂಡಿದ್ದೀನಿ. ಅದನ್ನ ಯಾವುದೇ ರಾಸಾಯನಿಕ ಗೊಬ್ಬರ ಏನು ಕೊಟ್ಟಿಲ್ಲ, ಅಲ್ಲೇ ಸ್ಥಳೀಯವಾಗಿ ಮಾರಾಟ ಮಾಡ್ತಾ ಇದ್ದೀನಿ ಸರ್, ಊರಿನಲ್ಲಿ ಮತ್ತೆ ಅಲ್ಲಿ ಅಕ್ಕಪಕ್ಕ ಮಾಸ್ಟರ್ಗಳು ಸಿಗೋಂಥದ್ದು, ಈ MCF ಕಸ್ಟಮರ್ಸ್ ಎಲ್ಲ ಸಿಗೋಂಥದ್ದು, ಇಂಥವ್ರಿಗೆ ಮಾರಾಟ ಮಾಡ್ತಾ ಇದ್ದೀನಿ ಸರ್. ಯಾವುದೇ ಬೆಳೆಯನ್ನ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆದಾಗ ಒಂದಷ್ಟು ರೋಗ ಮತ್ತೆ ಕೀಟಗಳ ಹಾವಳಿ ಬಹಳ ಕಡಿಮೆ ಇರುತ್ತೆ ಅಂತ ಹೇಳಿ ಹೇಳ್ತಾರೆ, ನಿಮ್ಮ ಅನುಭವದಲ್ಲಿ? ನಮ್ಮಲ್ಲಿ ಯಾವ್ದು ರೋಗ ಮತ್ತೆ ಕೀಟ ಯಾವ್ದು ಕಾಣಲ್ಲ, ಆದ್ರೆ ಗೊನೆಗಳು ರಾಸಾಯನಿಕ ಗೊಬ್ಬರ ಕೊಟ್ಟಷ್ಟು ಬಲಿಷ್ಠವಾಗಿ ಗೊನೆ ಬರ್ತಾ ಇಲ್ಲ. ಆದ್ರೆ ಆ ಇಳುವರಿ ಕಡೆ ನಮಗೆ ಕಡಿಮೆ ಆದ್ರೂ ಸಹ ದರ ಇದೆಯಲ್ಲ ಸರ್, ಬೆಲೆ ಇದೆಯಲ್ಲ, ಆ ಕಡೆಯಿಂದ ನನಗೆ ಬಾಳೆನಲ್ಲಿ ವರ್ಕೌಟ್ ಆಗ್ತಾ ಇದೆ. ಬೆಲೆ ಚೆನ್ನಾಗಿ ಸಿಗ್ತಾ ಇದೆ. ಈ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಂತವ್ರು ಸುಮಾರು 25-30 ರೂಪಾಯಿಗೆ ಮಾರಾಟ ಮಾಡ್ತಾವ್ರೆ. ನಾನು ಸಾವಯವ ಕೃಷಿಯಲ್ಲಿ ಮಾಡಿರೋದ್ರಿಂದ ಸ್ಥಳದಲ್ಲಿ ನಾನು 50 ರೂಪಾಯಿ ಕಡಿಮೆ ನಾನು ಮಾರಾಟ ಮಾಡ್ತಾ ಇಲ್ಲ, 50 ರೂಪಾಯಿಗೂ ತಗೊಂಡೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಸರ್. ತೆಂಗು ಎಷ್ಟಿದೆ? ತೆಂಗು ನಮ್ ತಂದೆ ಹಾಕಿರೋದು ಒಂದ್ 25 ಗಿಡ ಇದೆ ಸರ್, ಫಸಲು ಬರ್ತಾ ಇದೆ ಅದು. ಆಮೇಲೆ ಈಗ ನಾವು ನಾಟಿ ಮಾಡಿರೋದು ಅಡಕೆನಲ್ಲಿ ಮಿಶ್ರ ಬೆಳೆಯಾಗಿ 50 ಗಿಡ ಮಾಡಿದೀನಿ ಸರ್. ಏನು ಸುತ್ತಲೂ ಹಾಕೊಂಡಿದ್ರ ಅಥವಾ ಅಂತ ಮಧ್ಯದಲ್ಲಿ ಸರ್? ಹೊರಭಾಗ ಸುತ್ತ ನೆರಳಿಗೋಸ್ಕರ ಮಾಡಿದೀನಿ ಸರ್ ಅದನ್ನ. ನೆರಳು ಕೂಡ ಚೆನ್ನಾಗುತ್ತೆ, ನೆರಳು ಕೂಡ ಚೆನ್ನಾಗುತ್ತೆ. ಮನೆಗೆ ಉರುವಲಗಳಾಗಿ ಸೌದೆಗಳನ್ನ ಬಳಕೆ ಮಾಡ್ಲಿಕ್ಕಾಗುತ್ತೆ. ಇನ್ನ ಬಂದಂತ ಫಸಲನ್ನ ಎಳ್ನೀರು ಅಥವಾ ತೆಂಗಿನಕಾಯಿ ಇದನ್ನ ಮನೆ ಬಳಕೆಗೆ ಇರ್ಲಿ ಅನ್ನೋ ಉದ್ದೇಶದಿಂದ ಅದನ್ನ ಸ್ವಲ್ಪ ಮಿಶ್ರ ಬೆಳೆಯಾಗಿ ಮಾಡಿದೀನಿ ಸರ್. ತೆಂಗಿನಕಾಯಿನೂ ಕೂಡ ಮಾರಾಟ ಮಾಡ್ತೀರಾ ಹೇಗೆ? ಅದೇ ಒಂದ್ 25 ಗಿಡದಲ್ಲಿ ಮಾರಾಟ ಮಾಡ್ತೀವಿ ಸರ್ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಫಸಲು ಬರಬೇಕಾಗಿದೆ. ಈಗ ತೆಂಗಿಗೆ ಜೀವಾಮೃತ ಕೊಡುವಾಗ ಅಡಿಕೆಗಿಂತಲೂ ಎಷ್ಟು ಪಟ್ಟು ಹೆಚ್ಚು ಕೊಡ್ತೀರಿ? ಅಡಿಕೆಗೆ ಅರ್ಧ ಲೀಟರ್ ಕೊಟ್ಟರೆ ತೆಂಗಿಗೆ 1 ಲೀಟರ್ ಕೊಡ್ತೀನಿ ಸರ್. ಅಡಿಕೆಗೆ 1 ಲೀಟರ್ ಕೊಟ್ಟರೆ ತೆಂಗಿಗೆ 2 ಲೀಟರ್ ಕೊಡ್ತೀನಿ. ಓಹೋ, ಹಾಗೆ. ಅಡಿಕೆಗೆ ಮತ್ತೆ ಬಾಳೆಗೆ ಸಮಾನ ಕೊಡ್ತೀನಿ, ತೆಂಗಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಸರ್. ಅಡಿಕೆ ತೆಂಗು ಇದನ್ನೆಲ್ಲ ಹೇಗೆ ಮಾರಾಟ ಮಾಡ್ತೀರಾ ಮತ್ತು ಎಲ್ಲಿ ಮಾರಾಟ ಮಾಡ್ತೀರಿ? ಸರ್, ಅಡಿಕೆ ಅಂದ್ರೆ ನಾವು ವರ್ಷ ಚೇಣಿ ಕೊಡ್ತಿದ್ವಿ, ನಮಗೆ ಇನ್ನು ಕುಯ್ದು ಮಾರಾಟ ಮಾಡಿ ಇದ್ರ ಬಗ್ಗೆ ಅನುಭವ ಇಲ್ಲ. ಹೊಸ್ದಾಗಿ ಬೆಳೆದಿರೋದ್ರಿಂದ ಇನ್ನು 6-7 ವರ್ಷ ಆಗಿರೋದ್ರಿಂದ ನಾವೇನು ಇನ್ನು ಬರೀ ಹೊರಗಡೆ ಬಂದಂತ ಚೇಣಿ ಮಾಡಂತ ವ್ಯಾಪಾರಿಗಳಿಗೆ ಕೊಟ್ಬಿಟ್ಟು ಹಣಕಾಸು ವ್ಯವಸ್ಥೆನೆಲ್ಲ ಇಸ್ಕೊಂಡು ನಾವು ಬಳಸ್ಕೊತಾ ಇದ್ವಿ. ಮುಂದಿನ ದಿವಸಗಳಲ್ಲಿ ನೀವೇ ಬಿಡಿಸಿ ಬೇಯಿಸಿ? ಅಷ್ಟೊಂದು ಅನುಭವ ಇಲ್ಲ ನಮಗೆ ಅದ್ರ ಬಗ್ಗೆ. ಆಮೇಲೆ ಮಳೆ ವೆದರ್ ತುಂಬಾ ಚೆನ್ನಾಗಿ ಹೆಚ್ಚು ಮೋಡ ಕವಿದ ವಾತಾವರಣ ನಮ್ಮಲ್ಲಿ ಸಾಲ್ಗಮಿ ಹೋಬಳಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ. ಮುಂದೆ ಯೋಚನೆ ಮಾಡೋ ಹಂತದಲ್ಲಿದ್ದೀನಿ ಸರ್. ಈಗ ನಿಮ್ ಭಾಗದಲ್ಲಿ ಜಾಸ್ತಿ ಅಡಿಕೆ ಬೆಳೀತಾರ ಹೇಗೆ? ಅಲ್ಲಲ್ಲೇ ಬೆಳೆದಿದ್ದಾರೆ. ಯುಗನೆ, ಕ್ಯಾತ್ನಹಳ್ಳಿ, ಸಾಣೇನಹಳ್ಳಿ ಆ ಭಾಗದಲ್ಲಿ ಹೆಚ್ಚು ಬೆಳೆದಿದ್ದಾರೆ. ಈ ಕಡೆ ಸಾಲ್ಗಮ್ಮಿ ಭಾಗದಲ್ಲಿ ತುಂಬಾ ಇದೆ. ಇತ್ತೀಚಿನ ಒಂದು ಬೆಲೆ ನೋಡ್ಕೊಂಡು ಈಗ ಮಾಡ್ತಾ ಇದ್ದಾರೆ ಸರ್, ತುಂಬಾ ಜನ ರೈತರುಗಳು ಮಾಡ್ತಾ ಇದ್ದಾರೆ. ಈ ಸಾರಿ ಒಳ್ಳೆಯ ಬೆಲೆ ಇದೆ ಅಡಿಕೆಗೆ. ಹೌದು ಸರ್. ನೀವು ಹೇಗೆ ಮಾರಾಟ ಮಾಡಿದ್ರಿ ಸರ್? ನಾನು 5,300 ರೂಪಾಯಿ ಪರ್ ಕ್ವಿಂಟಾಲ್ ನಲ್ಲಿ ಕೊಟ್ಟಿದ್ದೀನಿ ಸರ್. ನಿಮ್ಗೆ ಕಳೆದ ವರ್ಷಕ್ಕಿಂತಲೂ ಇದೊಂದಷ್ಟು ಲಾಭದಾಯಕ ಅಂತ? ಹೋದ ಸಲ 4,200 ರೂಪಾಯಿ ಕೊಟ್ಟಿದ್ದೆ, ಈ ಸಲ 5,300 ರೂಪಾಯಿ ಕೊಟ್ಟಿರೋದ್ರಿಂದ 1,100 ರೂಪಾಯಿ ರೈಟ್ ಜಾಸ್ತಿ ಸಿಕ್ಕಿದೆ ಸರ್. ಈ ಸಲ ಜಾಸ್ತಿ ಸಿಕ್ಕಿದೆ ಸರ್. ಇಳುವರಿನೂ ಹೆಚ್ಚಾಗಿದೆ ಈ ಸಲ. ಇಳುವರಿ ಪ್ರತಿ ವರ್ಷವೂ ಸಾಮಾನ್ಯವಾಗಿ ಅಷ್ಟೇ ಬರುತ್ತೋ ಅಥವಾ ಜಾಸ್ತಿ ಕಡಿಮೆ ಆಗುವಂತದ್ದು? ನಮ್ಮಲ್ಲಿ ಸಸಿ ಮರಗಳಾಗಿರೋದ್ರಿಂದ 10 ವರ್ಷದವರೆಗೂ ಇಳುವರಿ ಏರ್ತಾ ಇರುತ್ತೆ ಸರ್. 10 ವರ್ಷದ ನಂತರ ಅದು ಚೇಂಜ್ ಆಗಬಹುದೇನೋ. ಈಗ ಒಂದು 6-7 ವರ್ಷ ಫಸಲು ಬರೋದು ಫಸ್ಟ್ ಸಿಗುತ್ತೆ, 8ನೇ ವರ್ಷಕ್ಕೆ ಬರೋದು ನೆಕ್ಸ್ಟ್ ಸಿಗುತ್ತೆ, 9ನೇ ವರ್ಷ ಸಿಗೋದು ಮುಂದಿನ ವರ್ಷ ಸಿಗುತ್ತೆ. ಈ ತರ ಬರ್ತಾ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಾ ಇದೆ. ಮುಂದೆ ನೋಡ್ಬೇಕು ಸರ್ ಹೇಗಾಗುತ್ತೆ ಅನ್ನೋದು ನೋಡ್ಬೇಕು. ನೈಸರ್ಗಿಕ ಪದ್ಧತಿಯಲ್ಲಿ ಅಥವಾ ಸಾವಯವ ಪದ್ಧತಿಯಲ್ಲಿ ನಾವು ಯಾವ್ದಾದ್ರು ಬೆಳೆ ಬೆಳಿತೀವಿ ಅಂತ ಅಂದಾಗ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, ಮತ್ತೆ ಸಾಕಷ್ಟು ಕಾಂಪೋಸ್ಟ್ ಕೂಡ ಬೇಕಾಗುತ್ತೆ. ಅದನ್ನೆಲ್ಲ ಹೇಗೆ ಹೊಂದಿಸ್ಕೊಳ್ತಾ ಇದ್ದೀರಾ ಮತ್ತೆ ಯಾವ ಸಂದರ್ಭದಲ್ಲಿ ನೀಡ್ತೀರಾ ಅದನ್ನ? ಅದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸರ್, ನನ್ನಲ್ಲಿ 2 ಹಸುಗಳು ಇರೋದ್ರಿಂದ ನನಗೊಂದು 3 ಟ್ಯಾಕ್ಟರ್ ಸಿಗುತ್ತೆ ಅಷ್ಟೇನೆ ನನ್ನ ಮನೆ ಇದಕ್ಕಾಗಿ. ಉಳಿದಿದ್ದನ್ನ ನಾನು ಕುರಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರನ ಸ್ವಲ್ಪ ಮಟ್ಟಿಗೆ ತಗೊಂಡ್ಬಿಟ್ಟು ಡಿಸೆಂಬರ್ ಅಥವಾ ಜನವರಿನಲ್ಲಿ ಕೊಂಡ್ಕೊಂಡ್ಬಿಟ್ಟು ಬುಡಕಾಗ್ತಾ ಇದ್ದೀನಿ ಸರ್. ಇದನ್ನ ಮಿಕ್ಸ್ ಮಾಡಿ ಹಾಕ್ತೀರಾ ಅದ್ರ ಜೊತೆಗೆ ಅಥವಾ ಅದನ್ನೇ ಪ್ರತ್ಯೇಕ? ಇಲ್ಲ ಸರ್, ಅದನ್ನೇ ಪ್ರತ್ಯೇಕವಾಗಿ ಮಾಡ್ತೀನಿ. 1 ವರ್ಷ ಕೋಳಿ ಗೊಬ್ಬರ ಕೊಟ್ರೆ 1 ವರ್ಷ ಧನಿಯನ ಗೊಬ್ಬರ ಕೊಡ್ತೀನಿ, 1 ವರ್ಷ ಕುರಿ ಗೊಬ್ಬರನ ಕೊಡ್ತೀನಿ ಸರ್. ಈ ತರ ಪರ್ಯಾಯ ವ್ಯವಸ್ಥೆನ ನಾನು ಮಾಡ್ಕೊಂಡಿದ್ದೀನಿ. ಹೀಗೆ ಪರ್ಯಾಯವಾಗಿ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಈಗ ನಾವು ಊಟ ಮಾಡ್ಬೇಕಾದ್ರೆ ದಿವಸ ಅನ್ನ ಸಾಂಬಾರ್ ಊಟ ಮಾಡಿ ಬೇಜಾರಾಗಿರ್ತದೆ, ಹಾಗೇನೆ ಮರಗಳಿಗೂ ಸಹ ಬೇರೆ ಬೇರೆ ರೀತಿ ಗೊಬ್ಬರ ಕೊಟ್ರೆ ಹೇಗಿರ್ಬೋದು ಅನ್ನೋ ಒಂದು ಅನುಭವದ ಮೇಲೆ ಆತರ ಮಾಡ್ತಾ ಇದ್ದೀನಿ ಸರ್. ಈಗ ತೆಂಗಾಗ್ಬಹುದು, ಅಡಿಕೆ ಆಗ್ಬಹುದು, ಬಾಳೆ ಆಗ್ಬಹುದು, ಇದು ಮೂರು ಬೆಳೆಯಲ್ಲಿಯೂ ಕೂಡ ಸಾಕಷ್ಟು ತ್ಯಾಜ್ಯ ಪದಾರ್ಥಗಳು ನಮಗೆ ಸಿಕ್ಕುತ್ತೆ. ಬಾಳೆ ಉದ್ದೇಶ ಹಾಕಿರೋದೆ ತ್ಯಾಜ್ಯ ಮಾಡ್ಲಿಕ್ಕೆ ಹೊರತು ನಾನು ಅದನ್ನ ಹಣಕಾಸು ವ್ಯವಸ್ಥೆಗೆ ನಾನು ಮಾಡ್ಕೊಂಡಿಲ್ಲ ಸರ್ ಬಾಳೆನ. ಈ ತ್ಯಾಜ್ಯವನ್ನ ಹೇಗೆ ಸದ್ಬಳಕೆ ಮಾಡ್ತಾ ಇದ್ದೀರಿ ಸರ್? ಅದನ್ನ ಬಾಳೆ ತರಗು ಮತ್ತೆ ಅದೆಲ್ಲ ಬಂದಂತ ಸಿಪ್ಪೆಯನ್ನು ಅಲ್ಲೇ ಬಿಟ್ಟಿದ್ದೀನಿ. ಜೀರೋ ಕಲ್ಟಿವೇಶನ್ ಆಗಿರೋದ್ರಿಂದ ಅದು ಎಷ್ಟು ದಿವಸಕ್ಕಾರು ಕೊಳಿಬಹುದು, ಒಳ್ಳೆ ಗೊಬ್ಬರ ಆಗುತ್ತೆ, ಎರೆಹುಳಿಗೆ ತುಂಬಾ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಸರ್ ಎರೆಹುಳುಗಳಿಗೆ. ಹೆಬ್ಬೇವನ್ನ ನೆರಳಿನ ಉದ್ದೇಶಕ್ಕಾಗಿ ಹಾಕೊಂಡಿದ್ದೆ ಅಂತ ಹೇಳಿದ್ರಿ, ಎಷ್ಟು ಗಿಡಗಳನ್ನ ಹಾಕೊಂಡಿದ್ರಿ ಮತ್ತೆ ಅದಕ್ಕೇನಾದ್ರೂ ವಿಶೇಷವಾದಂತ ಕಾಳಜಿ ಕೇಳ್ತಾ ಇತ್ತು, ಅದು ಹೇಗೆ? ಇಲ್ಲ ಸರ್, ಅದನ್ನ ಹೆಬ್ಬೇವನ್ನ ನಾಟಿ ಮಾಡಿ ಒಂದು 80ರಿಂದ 100 ಗಿಡ ನಾಟಿ ಮಾಡಿದ್ದೆ. 80 ಗಿಡ ನನಗೆ ಕುಯ್ತುಕ್ಕೆ ಸಿಕ್ತು. ಸುಮಾರು ಒಂದು 6 ವರ್ಷದ ಗಿಡ ಬಂದಿತ್ತು ಸರ್ ನನಗೆ. ಸುಮಾರು 4,000 ರೂಪಾಯಿ ಟನ್ ಲೆಕ್ಕದಲ್ಲಿ ನಾನು ಅದನ್ನ ಕೊಟ್ಟೆ ಸರ್. ಅದಕ್ಕೇನು ವಿಶೇಷವಾದಂತ ಕಾಳಜಿ? ಇಲ್ಲ ಸರ್, ಇಲ್ಲ ಇಲ್ಲ, ಯಾವುದೇ ರೀತಿ ವಿಶೇಷವಾದ ಕಾಳಜಿನೇ ಇಲ್ಲ. ಸುಮಾರು 6 ರೂಪಾಯಿನಂತ ಸಸಿ ತಂದಿದ್ದೆ ಸರ್ ನಾನು ಅಷ್ಟೇನೆ. ಅದು ಖರ್ಚು ಬಿಟ್ಟರೆ ಇನ್ನು ಯಾವುದೇ ರೀತಿ ಖರ್ಚು ವೆಚ್ಚಗಳಿಲ್ಲ. ಇನ್ನೊಂದಷ್ಟು ದಿವಸ ಬಿಡ್ಬೋದಿತ್ತಲ್ವಾ ಸರ್? ಅಲ್ಲಿ ನೆರಳು ಜಾಸ್ತಿ ಆಗಿರೋದ್ರಿಂದ ಹೊರಭಾಗ ಅಡಿಕೆ ಮತ್ತೆ ತೆಂಗಿನಲ್ಲಿ ಫಸಲು ಕಡಿಮೆ ಆಗ್ತಾ ಬಂತು. ಆ ಗಾಳಿ ಮತ್ತೆ ಬಿಸಿಲು ಬೆಳಕು ಎಲ್ಲ ಬೆಳೆಗೆ ಬೇಕಾಗಿರೋದ್ರಿಂದ ಅದನ್ನ ತೆಗಿಬೇಕು ಅಂತ ಹಲವಾರು ರೈತರುಗಳು ನಂಗೆ ಸಜೆಷನ್ ಕೊಡ್ತಾ ಇದ್ರು. ಅದಕ್ಕಾಗಿ ನಾನು ತೆಗೆದೆ. ಈ ಸಲ ಫಸಲು ಬರ್ತಾ ಇದೆ ಸರ್. ತೆಗೆದ ಮೇಲೆ ಹೇಗಿದೆ ಫಸಲು ಮತ್ತೆ ತೋಟ? ಚೆನ್ನಾಗಿದೆ, ಗಿಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದ್ರ ಪರಿಣಾಮ ಬೀರ್ಬೇಕು ಅಂದ್ರೆ 1-2 ವರ್ಷ ಬೇಕಾಗಬಹುದು. ಈಗ 1 ವರ್ಷ ಆಗಿದೆ, 1 ವರ್ಷಕ್ಕೆ ನೆಕ್ಸ್ಟ್ ಹೊರಭಾಗದೆಲ್ಲ ಒಂಬಳೆ ಹೊರಡ್ತಾ ಇದೆ ಸರ್ ಈ ಸಲದಿಂದ. ಚೆನ್ನಾಗಿ ಆಗಿದೆ, ಗಾಳಿ ಬೆಳಕು ಚೆನ್ನಾಗಿ ಬೀಳ್ತಾ ಇರೋದ್ರಿಂದ ಹೆಚ್ಚು ಚೆನ್ನಾಗಿ ಆಗಿದೆ. ಯಾವುದೇ ಬೆಳೆ ಬೆಳಿಬೇಕು ಅಂದ್ರೆ ನಮಗೆ ಬಿಸಿಲು ಗಾಳಿ ಇದು ಬೇಕೇ ಬೇಕು ಸರ್. ನಾವು ಅಡಿಕೆಗೂ ಸಹ ಸಂತೃಪ್ತಿಯಾಗಿ ಬಿಸಿಲು ಮತ್ತೆ ಬೆಳಕನ್ನ ಕೊಡ್ಲೇಬೇಕಾಗುತ್ತೆ. ನೆರಳಲ್ಲಿ ಬರದಂತ ಗಿಡ 7-8 ವರ್ಷ ತಗೊಳುತ್ತೆ ಫಸಲು ಬರ್ಲಿಕ್ಕೆ. ಈ ಬಿಸಿಲಲ್ಲಿ ಬಂದಂತ ಗಿಡ ತೇವಾಂಶ ಇರಬೇಕು, ಬಿಸಿಲಲ್ಲಿ ಬೆಳಿಬೇಕು ಸರ್ ಅಡಿಕೆನ. ಅದು ಸುಮಾರು ನಮಗೆ 5-6 ವರ್ಷಕ್ಕೆ ಫಸಲು ಕೊಡಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆತ್ಮೀಯ ರೈತ ಬಾಂಧವರೇ, ಸಾರ್ವಜನಿಕರೇ, ಇದು ಹಾಸನ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಡಿಸೆಂಬರ್ ತಿಂಗಳ 7ನೇ ತಾರೀಖಿನವರೆಗೆ ಹಾಸನ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗೆ ಅಂದರೆ ದನ, ಎಮ್ಮೆ ಹಾಗೂ ಕರುಗಳಿಗೆ ಕಾಲುಬಾಯಿ ಜ್ವರ ರೋಗದ ವಿರುದ್ಧ 3ನೇ ಸುತ್ತಿನಲ್ಲಿ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯ ಎಲ್ಲಾ ಜಾನುವಾರುಗಳ ಮಾಲೀಕರು, ಹೈನುರಾಸು ಸಾಕಾಣಿಕೆದಾರರು, ರೈತ ಬಾಂಧವರು ಹಾಗೂ ಸಾರ್ವಜನಿಕರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ರೋಗದ ಲಸಿಕೆಯನ್ನು ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಜಾನುವಾರುಗಳನ್ನು ಕಾಲುಬಾಯಿ ಜ್ವರ ರೋಗದಿಂದ ಸಂರಕ್ಷಿಸಿಕೊಳ್ಳಬೇಕೆಂದು ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಪ್ರಕಟಣೆಯು ಕೋರಿದೆ. ಗಮನಿಸಿ, ಡಿಸೆಂಬರ್ ತಿಂಗಳ 7ನೇ ತಾರೀಖಿನವರೆಗೆ ಹಾಸನ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ರೋಗದ ವಿರುದ್ಧ 3ನೇ ಸುತ್ತಿನಲ್ಲಿ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಾನುವಾರುಗಳ ಮಾಲೀಕರು, ಹೈನುರಾಸು ಸಾಕಾಣಿಕೆದಾರರು, ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡಿಕೊಳ್ಳಬೇಕೆಂದು ಪ್ರಕಟಣೆ ಕೋರಿದೆ. ತೋಟದ ತುಂಬೆಲ್ಲ ನಾನಾ ತರದ ಹಣ್ಣುಗಳ ಗಿಡಗಳನ್ನ ಹಾಕೊಂಡಿದ್ದೀರಿ, ಯಾವ್ಯಾವ ತರದ ಹಣ್ಣಿನ ಗಿಡಗಳು ಇದ್ದಾವೆ, ಇದರಿಂದ ಏನಾದರೂ ಆದಾಯ ವೃದ್ಧಿ ಆಗ್ತಾ ಇದೆಯಾ ಹೇಗೆ? ಇಲ್ಲ ಸರ್, ಅದನ್ನ ನಾನು ಕಮರ್ಷಿಯಲ್ ಆಗಿ ಯಾವ್ದನ್ನೂ ಹಾಕಿಲ್ಲ. ಮನೆ ಬಳಕೆಗೆ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಪಪ್ಪಾಯಿ, ನಿಂಬೆ ಗಿಡ, ಆಮೇಲೆ ಮಾವು, ಆಮೇಲೆ ಸಪೋಟ, ಆಮೇಲೆ ಒಂದೆರಡು ಆಪಲ್ ಗಿಡನೂ ಹಾಕಿದ್ದೀನಿ, ಲಕ್ಷ್ಮಣ ಫಲ ಇದೆ, ಹಲವಾರು ವಿಧದ ಗಿಡಗಳನ್ನ ಹಾಕೊಂಡಿದ್ದೀನಿ. ಮನೆ ಬಳಕೆಗೆ ಮಾತ್ರ ಸರ್ ಅದನ್ನು ಮಾಡ್ಕೊಂಡಿರೋದು. ಮನೆ ಬಳಕೆಗೆ ಮಾತ್ರ ರೆಡ್ ಲೇಡಿ ತೈವಾನ್ ಪಪ್ಪಾಯಿ ಇದೆ, ಅದನ್ನ ಮನೆ ಬಳಕೆ ಮಾಡಿ ಉಳಿದಂತ ಫ್ರೆಂಡ್ಸ್ ಗಳಿಗೆ, ರಿಲೇಷನ್ ಗಳಿಗೆ ಈ ತರ ಅಂತ ಕೊಡಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೆ ಸರ್. ಎಲ್ಲೂ ಮಾರಾಟ ಮಾಡ್ತಾ ಇಲ್ಲ ಸರ್. ಹಿಂಗೆ ಬೇರೆ ಬೇರೆ ತರದ ಹಣ್ಣುಗಳನ್ನ ಬೆಳ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ದೇ ಬೆಳೆಗಳ ಒಳಗಡೆ ಇದ್ದಾಗ ರಾಸಾಯನಿಕ ಮುಕ್ತವಾಗಿ ನಾವು ಪದಾರ್ಥಗಳನ್ನ ಸೇವಿಸಬಹುದು ಅನ್ನೋ ಉದ್ದೇಶದಿಂದ ಅದನ್ನ ಬೆಳೆಯನ್ನು ಬೆಳ್ಕೊತಾ ಇದ್ದೀನಿ ಸರ್. ಮಾರುಕಟ್ಟೆಲ್ ತಂದ್ರೆ ರಾಸಾಯನಿಕ ಮಿಶ್ರ ಮಾಡಿ ಬಳಕೆ ಮಾಡಿ ಬೆಳೆದಿರುವಂತ ಬೆಳೆಗಳಾಗಿರ್ತವೆ. ನಾವಾಗಿ ಬೆಳ್ಕೊಂಡ್ರೆ ರಾಸಾಯನಿಕ ಮುಕ್ತವಾಗಿ ಬೆಳೆಯನ್ನ ಬೆಳ್ಕೋಬಹುದಲ್ಲ ಅನ್ನೋ ಉದ್ದೇಶದಿಂದ, ಆರೋಗ್ಯ ಕಾಪಾಡೋದ ಉದ್ದೇಶದಿಂದ ಅದನ್ನ ಮಾಡ್ಕೊಂಡಿದ್ದೀನಿ. ಇವತ್ತು ಹಣ್ಣುಗಳನ್ನ ಕೊಳ್ಳುವ ಸ್ಥಿತಿಯಲ್ಲಿ ನಾವಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾವ ಹಣ್ಣನ್ ಕೇಳಿದ್ರು ಕೂಡ ತುಂಬಾ ವಿಪರೀತವಾದಂತ ಬೆಲೆಯನ್ನ ಹೇಳ್ತಾರೆ. ಅದಕ್ಕೆ ಬದಲಾಗಿ ಹೇಗೂ ನಮಗೆ ಜಾಗ ಒಂದಷ್ಟು ಇದ್ದೇ ಇದೆ, ಜಮೀನು ಇದ್ದೇ ಇದೆ, ಅಲ್ಲಿ ಒಂದಷ್ಟು ಬೆಳ್ಕೊಳ್ಳೋದ್ರಿಂದ ಮನೆ ಮಂದಿ ಎಲ್ಲ ತುಂಬಾ ಚೆನ್ನಾಗಿ ಸೇವನೆಯನ್ನ ಮಾಡಬಹುದು. ದೇಶದಲ್ಲಿ ಬರುವಂತ ವಾತಾವರಣ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರೋದ್ರಿಂದ ಯಾವುದೇ ಬೆಳೆ, ಹಣ್ಣಿನ ಬೆಳೆಗಳನ್ನು ಸಹ ನಮ್ಮ ಭಾಗದಲ್ಲಿ ಬೆಳಿಬಹುದು ಸರ್. ನಾವು ಬೆಳ್ಕೊಂಡು ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ನಾವು ತೋರಿಸಿಕೊಂಡು ಮಾಡ್ಬೇಕಷ್ಟೇ. ಅಡಿಕೆ ಮತ್ತೆ ತೆಂಗನ್ನ ಬೆಳ್ಕೊಂಡವ್ರಿಗೆ ನೀರಾವರಿ ಸೌಲಭ್ಯ ಬೇಕಾಗುತ್ತೆ. ನೀರಿಲ್ಲ ಅಂತ ಅಂದ್ರೆ ಹುಲ್ಸಾದ ಬೆಳೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನೀರಾವರಿ ಸೌಲಭ್ಯವನ್ನು ಹೇಗೆ ಮಾಡ್ಕೊಂಡಿದ್ರಿ ಸರ್? ನೀರಾವರಿ ಸೌಲಭ್ಯ ಅಂದ್ರೆ ನನಗೆ ಎರಡು ಬಾವಿ ಇದೆ, ಅದರಲ್ಲಿ ಒಂದು ಬಾವಿ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಬಾವಿನೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಅದರಲ್ಲಿ ಅಂತರ್ಜಲದ ಮಟ್ಟ, ನಾನು 2013-14 ಒಂದು ಕೃಷಿ ಹೊಂಡ ಮಾಡಿದ್ದೆ ಬಾವಿಗಿಂತ ಮೇಲ್ಭಾಗದಲ್ಲಿ. ಅಂದ್ರೆ ಯಾವಾಗ್ಲೂ ನಮ್ಮಲ್ಲಿ ಕೆರೆಗಳು ಸಹ ತುಂಬಿರ್ತವೆ. ಒಂದು ಆ ಕೃಷಿ ಹೊಂಡ ಮಾಡಿದ್ಮೇಲೆ ನನಗೆ ತುಂಬಾ ಅನುಕೂಲ ಆಗಿದೆ ಸರ್. ಅಂತರ್ಜಲದ ಮಟ್ಟ ಕೇಸಿಂಗ್ ಮಟ್ಟದಲ್ಲಿ ಇದೆ ನನಗೆ, ಹಂಗಾಗಿ ಒಂದೇ ಬಾವಿನಲ್ಲಿ ನನಗೆ 6 ಎಕರೆ ಮೇಂಟೈನ್ ಆಗ್ತಾ ಇದೆ. ಹನಿ ನೀರಾವರಿ ವ್ಯವಸ್ಥೆ, ತುಂತುರು ನೀರಾವರಿ ವ್ಯವಸ್ಥೆ, ಆಮೇಲೆ ನಾನು ಮನೆ ಹತ್ರ ಫ್ರೀ ಇದ್ದಾಗ ಆಯ್ ನೀರು ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡಿರ್ತೀನಿ ಸರ್. ಕೃಷಿ ಹೊಂಡ ಮಾಡೋದಕ್ಕಿಂತ ಮೊದಲು ನೀರಿನ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಿದೆ ಸರ್? ಕೃಷಿ ಹೊಂಡ ಮಾಡೋಕ್ಕಿಂತ ಮೊದಲು ನನಗೆ 120 ಅಡಿ ನೀರು ಬಂದಿತ್ತು. ಅವಾಗ ಆ ಮಟ್ಟದಲ್ಲೇ ನೀರನ್ನು ಹೊಡಿತಾ ಇದ್ದೆ. ಇತ್ತೀಚೆಗೆ ನಾನು ಆ ಕೃಷಿ ಹೊಂಡ ಮಾಡಿದ್ದು ಅದಕ್ಕೆಲ್ಲ ನೀರು ಶೇಖರಣೆ ಮಾಡಿದ ನಂತರ ನಾನು ಪ್ರತಿ ವರ್ಷ ಒಂದು 10 ಅಡಿ ಮೇಲೆ ಇರುತ್ತೆ ಸರ್ ನನಗೆ ನೀರು. ಪ್ರತಿ ವರ್ಷ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕೃಷಿ ಹೊಂಡ ಎಲ್ಲಿ ಮಾಡ್ಕೊಂಡಿದ್ರೆ ಮತ್ತೆ ಅದರಿಂದ ಬಾವಿಗೆ ಹೇಗೆ ಅನುಕೂಲ ಆಗ್ತದೆ ಸರ್? ಬಾವಿಯಿಂದ ಮೇಲ್ಗಡೆ, ಬಾವಿ ಕೆಳಗಡೆ ಇದ್ರೆ ಅದನ್ನು ಮೇಲ್ಬಗೆ ಮಾಡ್ತಾ ಇದ್ದೀನಿ. ಆ ರೋಡ್ ಪಕ್ಕದ ನೀರೆಲ್ಲ ಕೃಷಿ ಹೊಂಡಕ್ಕೆ ಶೇಖರಣೆ ಆಗುತ್ತೆ. ಅದರಲ್ಲಿ ಇಂಗಿದಂತ ಅಂತರ್ಜಲ ಕೆಳಗಡೆ ಭೂಮಿಗೆ ಇಳಿಯೋದ್ರಿಂದ ನನ್ನ ಬಾವಿಗೆ ಅಂತರ್ಜಲ ತುಂಬಾ ಚೆನ್ನಾಗಿದೆ. ಕೃಷಿ ಇಲಾಖೆಯವರು ಕೊಟ್ಟಂತ ಟಾರ್ಪಲ್ನು ಸಹ ತೆಗೆದಿದ್ದೀನಿ. ಅದು ತೆಗೆದಾದ್ಮೇಲೆ ನನಗೆ ನೀರು ಇಂಗ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಅದನ್ನೇ ನಾನು ಅಂತರ್ಜಲವಾಗಿ ಬಳಕೆ ಮಾಡ್ಕೊಂಡಿದ್ದೀನಿ ಸರ್. ನಿಮ್ಮ ಭಾಗದಲ್ಲಿ ಒಳ್ಳೆ ಮಳೆ ಆಗುತ್ತಲ್ಲ ಪ್ರತಿ ವರ್ಷ? ಪ್ರತಿ ವರ್ಷನೂ ನಾವು ನೋಡಿದಂಗೆ ಮಳೆ ಆಗ್ತಾ ಇದೆ ಸರ್. ಇವತ್ತು ನಮ್ಮಲ್ಲಿ ಕೆರೆಗಳೆಲ್ಲ ತುಂಬಿ ಕೋಡಿ ಹೋಗ್ತಾ ಇದಾವೆ. ಯಾವ ವರ್ಷನೂ ಕೂಡ ನೀರಿಂದು ಅಥವಾ ಮಳೆ ಸಮಸ್ಯೆ, 3-4 ವರ್ಷದಿಂದ ನಮಗೇನು ಮಳೆ ಸಮಸ್ಯೆ ಕಂಡು ಬರ್ತಾ ಇಲ್ಲ ಸರ್. ಈ ತೋಟದ ಜೊತೆಗೆ ಒಂದಷ್ಟು ತರಕಾರಿಗಳನ್ನು ಕೂಡ ನೀವು ಬೆಳ್ಕೊಳ್ತೀರಾ? ಯಾವ್ಯಾವ ತರಕಾರಿಯನ್ನ ಬೆಳಿತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಾ? ತರಕಾರಿ ಅಂತಂದ್ರೆ ನಾನು ಹಿಂಗಾರು ಮತ್ತೆ ಮುಂಗಾರು ಬೆಳಿತೀನಿ. ಮುಂಗಾರಿನಲ್ಲಿ ನಾನು ರೇವತಿ ಮಳೆಗಿಂತ ಮೊದಲು ಕಾಯಿ ಬೀನ್ಸು ಮತ್ತೆ ಬೀನ್ಸು ಈ ತರ ತರಕಾರಿಗಳನ್ನ ಬೆಳಿತೀನಿ. ಸುಮಾರು 1-2 ಎಕರೆನಲ್ಲಿ ತರಕಾರಿ ಬೆಳಿತೀನಿ. ರೇವತಿ ಮಳೆ March 31 ಮೆಟ್ತು ಅಂದ್ರೆ ಅದಕ್ಕಿಂತ ಫಸ್ಟ್ ಟೈಮ್ 15 ದಿವಸ ಮಾಡಿದ್ರೆ ಎಲ್ಲಾ ರೈತರು ಹಾಕಕ್ಕಿಂತ ಮೊದಲು ನಾವು ಬೆಳೆ ಬೆಳಿಬಹುದು ಅನ್ನೋ ಉದ್ದೇಶ, ಮತ್ತೆ ಮಾರ್ಕೆಟ್ಗೆ ಕಡಿಮೆ ಫಸಲು ಹೋದಾಗ ಇಳುವರಿ ಜಾಸ್ತಿ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಬೇಗ ಮಾಡ್ತೀನಿ ಸರ್. ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡ್ತೀರಾ ಅದನ್ನ? ಮಾರ್ಚ್ 31 ಮಳೆ ಆಗುತ್ತೆ, ಮಾರ್ಚ್ 21-22 ನಾನು ಅದನ್ನ ಬಿತ್ತನೆ ಮಾಡ್ತೀನಿ. ಅಂದ್ರೆ ರೇವತಿ ಮಳೆಗಿಂತ ಮೊದಲೇ ಬಿತ್ತನೆಯನ್ನ ಮಾಡಬೇಕು. 15 ದಿವಸ ಅಥವಾ 8 ದಿವಸ ಬಿತ್ತನೆ ಮಾಡ್ತೀನಿ. ಈಗ ತೇವಾಂಶ ಸಾಕಾಗುತ್ತಾ ಅಥವಾ ನೀರಾವರಿ ಮಾಡ್ತೀನಿ? ನೀರಿನ ಬಳಕೆ ಮಾಡ್ತೀನಿ, ಅವಾಗ ಸ್ಪಿಂಕ್ಯುಲರ್ ಮಾಡ್ಕೊಂಡಿರ್ತೀನಿ, ಹುಟ್ಟವರೆಗೂ ಅದನ್ನ ಹೊಡಿತೀನಿ. ರೇವತಿ ಮಳೆ ಮೆಟ್ಟಿದ ತಕ್ಷಣ ಮಳೆ ಬರುತ್ತೆ, ತನ್ನಿಚ್ಛಿತಾನೆ ಬೆಳೆಗಳು ಸದೃಢವಾಗ್ತವೆ. ಅವಾಗ ಒಂದು ಎರಡು ಟೈಮಲ್ಲಿ ಮಳೆ ಏರುಪೇರು ಆದಾಗ ಮತ್ತೆ ಸ್ಪಿಂಕ್ಯುಲರ್ ವ್ಯವಸ್ಥೆ ಮಾಡ್ಕೊಂಡು ನಾನು ಬೆಳೆಯನ್ನು ಬೆಳೀತಾ ಇರ್ತೀನಿ. ಪ್ರತಿ ವರ್ಷವೂ ಕೂಡ ಈ ಕಾಳು ಬೀನ್ಸ್ ಅನ್ನ ಬೆಳಿತೀರಿ? ಸರ್, ನಮ್ಮ ಭಾಗದಲ್ಲಿ ಪ್ರತಿ ವರ್ಷನೂ ಬೆಳೀತಾರೆ, ನಾವು ಬೆಳಿತೀವಿ ಸರ್. ಹೇಗಿರುತ್ತೆ ಸಾಮಾನ್ಯವಾಗಿ ಬೆಲೆ? ಸರ್, ಸಾಮಾನ್ಯವಾಗಿ ನಾವು ಮಾರ್ಚು 31 ಒಂದು 15 ದಿವಸ ಮೊದಲು ಹಾಕಿದ್ರೆ 30-60 ನಾವು ಮಾರಾಟ ಮಾಡಬಹುದು ಸರ್. ಪರ್ ಕೆಜಿನ 1 ಕೆಜಿನ 30-60 ರೂಪಾಯಿವರೆಗೂ ಮಾರಾಟ ಮಾಡಬಹುದು ಸರ್. ಒಳ್ಳೆ ಬೆಲೆ, ಖರ್ಚು ಕಡಿಮೆ. ನಿಮ್ಗೆ ಎಷ್ಟು ಸಿಗುತ್ತೆ? ಸರ್, ನಂದು ಒಂದ್ 2 ಎಕರೆನಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಪ್ರತಿ ವರ್ಷ ನಾವು ತಗೋತಾ ಇದ್ದೀವಿ. ಪ್ರತಿ ದಿವಸ ಬಿಡಿಸಬೇಕಾಗುತ್ತಾ ಕಾಯಿನ ಅಥವಾ? ಸರ್, 8 ದಿವಸಕ್ಕೆ ಒಂದ್ಸಲ ಒಂದ್ 2-3 ಕಟಾವು ಬಂದ್ಬಿಡುತ್ತೆ ಸರ್. ತಿಂಗಳುರುಳಿ ಅಂತ ಅದಕ್ಕೆ ಹೆಸರು. ಅದಕ್ಕೆ 1/2 ತಿಂಗಳು ಅಥವಾ 2 ತಿಂಗಳು ಅಲ್ಲಿ ಪಾಸ್ ಆಗ್ಬಿಡುತ್ತೆ ಸರ್. ಬರುತ್ತೆ ಬೇಗ, ಮುಗ್ದೋಗುತ್ತೆ. ಎಲ್ಲಿ ಮಾರಾಟ ಮಾಡ್ತೀರಾ ಅದನ್ನ? ಅಲ್ಲೇ ಸ್ಥಳೀಯವಾಗಿ ತುಂಬಾ ವ್ಯಾಪಾರಗಾರ ಬರ್ತಾರೆ, ಇಲ್ಲ ಅಂದ್ರೆ ಹಾಸನ್ ಮಾರ್ಕೆಟ್ಗೂ ಹಾಕ್ತಿವಿ ಸರ್. ಕಾಳು ಬೀನ್ಸಿನ ಕೊಯ್ಲು ಆದ್ಮೇಲೆ ಏನು ಬೆಳ್ಕೊಳ್ತೀರಾ ಜಮೀನಲ್ಲಿ? ಸರ್, ಅದನ್ನ ಉಳುಮೆ ಮಾಡಿ ಹಾಗೆ ಬಿಟ್ಟಿರ್ತೀನಿ. ಮಾಗಿ ಉಳುಮೆ ಅಂತ ಹೇಳ್ತಾರಲ್ಲ ಆ ಲೆಕ್ಕ, ಪ್ರತಿ ಟೈಮಲ್ಲಿ ನಾನು 2-3 ಬೆಳೆ ಬೆಳೆಯಕ್ ಹೋಗಲ್ಲ. ಗೊಬ್ಬರದ ಅಂಶ ಅದರೊಳಗೆ ಎಲೆ ಕಳೆ ಅದೆಲ್ಲ ಕರಗಲಿ ಅನ್ನೋ ಉದ್ದೇಶದಿಂದ ಬಿಟ್ಟಿದ್ದೀನಿ. ಈಗ ಅದಕ್ಕೆ ಅಲಸಂದೆ ಮಾಡಿದ್ದೀನಿ ಸರ್, ಹಿಂಗಾರಿಯಾಗಿ ಅಲಸಂದೆ ಮಾಡಿದ್ದೀನಿ. ಕಾಯಿ ಬಂದ್ರೆ ಕಾಯಿ ತಗೋತೀನಿ ಕಾಳನ್ನ, ಇಲ್ಲಾಂದ್ರೆ ಅದಕ್ಕೆ ಪರ್ಯಾಯವಾಗಿ ಉಳುಮೆ ಮಾಡಿಬಿಟ್ಟು ನಾನು ಹಸಿರೆಲೆ ಗೊಬ್ಬರವಾಗಿ ಉಳುಮೆ ಮಾಡ್ತೀನಿ ಸರ್. ಹಿಂಗಾರದಲ್ಲೂ ಕೂಡ ಒಂದಷ್ಟು ತರಕಾರಿಗಳನ್ನ ಬೆಳ್ಕೊಳ್ತೀನಿ ಅಂತ ಹೇಳಿದ್ರಿ. ಏನೇನು ತರಕಾರಿ? ಹಿಂಗಾರಿನಲ್ಲಿ ಅವರೆ, ತೊಗರಿ, ಅಲಸಂದೆ, ಈ ತರದ ತರಕಾರಿಗಳನ್ನ ಮನೆ ಬಳಕೆಗೆ ಮತ್ತೆ ಮನೆ ಡ್ರೈ ಕಾಳನ್ನ ಬಳಸಲಿಕ್ಕೆ ಅದನ್ನ ಬೆಳ್ಕೊಂಡು, ಮಾರಾಟಗಿಂತ ಡ್ರೈ ಕಾಳನ್ನ ನಾವು ಮನೆಯಲ್ಲೇ ರಾಸಾಯನಿಕ ಮುಕ್ತವಾಗಿ ಬೆಳ್ಕೊಳಕ್ ಆತರ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ತೋಟದಲ್ಲೂ ಏನಾದ್ರೂ ಬೆಳ್ಕೊಳ್ತೀರಾ? ಇಲ್ಲ ಸರ್, ತೋಟದಲ್ಲಿ ಏನಿಲ್ಲ, ಹಣ್ಣಿನ ಗಿಡಗಳು, ನಿಂಬೆ ಗಿಡ, ಈ ತರದ ಗಿಡಗಳಿದಾವೆ. ಅದರಲ್ಲಿ ಅಲ್ಪ ಸ್ವಲ್ಪ ಇನ್ಕಮ್ ಇದೆ, ಸ್ವಲ್ಪ ನೋಡ್ತಾ ಇರ್ತೀನಿ ಸರ್. ಅದ್ರ ನೆರಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಯಾವ್ದು ಅಷ್ಟು ಸೊಗಸಾಗಿ ಬರೋದಿಲ್ಲ ಅಂತ ಹೇಳಿ ಅನ್ಸುತ್ತೆ. ತರಕಾರಿ ಬೆಳೆ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ? ಸರ್, ಅಲ್ಪಾವಧಿಯಲ್ಲಿ ಆದಾಯ ತಗೋಬಹುದು ಒಂದು, ಆಮೇಲೆ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಭೂಮಿನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ, ಆಮೇಲೆ ಆ ಗಂಟುಗಳು ಗಾಳಿಯಲ್ಲಿರುವಂತ ಇಂಗಾಲಗಳನ್ನ ಎಳ್ಕೊಳತ್ತೆ, ಭೂಮಿ ಫಲವತ್ತತೆ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಅದನ್ನ ಮಾಡ್ತಾ ಇದ್ದೀನಿ ಸರ್. ದನಕರುಗಳನ್ನು ಕೂಡ ಸಾಕೊಂಡಿದ್ದೀರಿ? 2 ರಾಸಿದೆ ಸರ್ ದನಕರುಗಳು. ನನಗೇನು ಹೈನುಗಾರಿಕೆ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್, ತುಂಬಾ ಶ್ರಮ ಅಂತ ಅನ್ಸುತ್ತೆ. ಮನೆ ಬಳಕೆಗೆ ಬಳಸ್ಕೊಂಡದನ್ನ ಡೈರಿಗೆ ಹಾಲನ್ನ ಹಾಕ್ತೀನಿ ಸರ್. ನಾಗರಾಜ್ ಅವರೇ, ನಿಮ್ಗೆ ಕೃಷಿ ಖುಷಿ ನೀಡಿದೆ? ಖಂಡಿತವಾಗ್ಲೂ ಸರ್. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ಹೇಗೆ ಸಂಪರ್ಕವನ್ನ ಮಾಡುವಂತದ್ದು? ನಾನು ಯಾವಾಗ್ಲೂ ತೋರ್ತತ್ರ ಇರ್ತೀನಿ, ಇಲ್ಲ ಅಂದ್ರೆ ನನ್ನ ಫೋನ್ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾರಿಗೆ ಸಲಹೆ ಬೇಕೋ ಅದನ್ನ ಕೊಡ್ತೀನಿ ಸರ್. ನಿಮ್ಮ ಫೋನ್ ನಂಬರ್ ಅನ್ನ ಹೇಳಿ ಒಂದ್ಸರಿ ಸರ್. 9999-01-83-83-11-16-16 ಇನ್ನೊಮ್ಮೆ ಹೇಳಿ. 9999-01-83-11-16. ಒಳ್ಳೆಯದು ನಾಗರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅವಾ ಪಾಪು ಬೆನ್ನಾಕೆ ಸಣ್ಣ ಸಣ್ಣ ಕೆಂಪ್ ಕುಳ್ಳೆ ಬಂದೈತೆ. ಮಗೀಗ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸೋ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಅಲ್ಲಿಗೆ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತು ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ, ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ, ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. Thank you. ಇದು ಇಂದಿನ ಕಿಸಾನ್ ವಾಣಿ. ಕೇಳುಗರೆ, ನಾಳಿನ ಕಿಸಾನ್ ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ, ಕೊಯ್ಲೋತ್ತರ ಕೃಷಿ ಅಥವಾ ಸೆಕೆಂಡರಿ ಅಗ್ರಿಕಲ್ಚರ್ ನಿರ್ದೇಶನಾಲಯದ ಮಹತ್ವ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಎಸ್ ವಿ ಸುರೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕೇಳುಗರಿದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಆರಂಭಕ್ಕೆ ಕೇಳಿ ಬೃಂದಾವನ ಚಿತ್ರದ ಗೀತೆ, ಹಾಡಿದ್ದಾರೆ ಟಿಪ್ಪು. ಕವಿರಾಜ್ ಅವರ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ವಿ ಹರಿಕೃಷ್ಣ. ಅಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ರೂಬಾರು ರೂಬಾರು, ಈ ಮನಸ್ಸಿನ ಎಫ್ಎಂ ಅಲ್ಲಿ ನಿಂದೆ ಹಾಡಿದೆ ರೂಬಾರು ರೂಬಾರು. ಪದ್ಮಾಶು ನನ್ನ ದಿಲ್ ಖುಷಿಯಿಂದ ಪಲ್ಟಿ ಹೊಡೆದಿದೆ, ನಿನ್ನೇ ನೋಡುತ್ತಾ ಸ್ಟೈಲ್ ಆಗಿ ಸೀಟಿ ಹೊಡೆದಿದೆ. ಅಯ್ಯಯ್ಯೋ ಎಕ್ಕುಟ್ ಹೋದೆ ನಾ ಸುರಾಂಗನಿ ಸುರಾಂಗನಿ, ನಾನೊಬ್ನೆ ಇಲ್ಲಿ ಅಚ್ಚ ಲಡ್ಕ ಸುರಾಂಗನಿ ಸುರಾಂಗನಿ, ಬಿಡಬೇಡ ನನ್ನ ಗಟ್ಟಿ ಹಿಡ್ಕ. ಹಾಟಲ್ಲಿರೋ ಹಾರ್ಮೋನಿಯಂ ಜೀವನು ಹಾಕಿದೆ ರೂಬಾರು ರೂಬಾರು, ಈ ಮನಸ್ಸಿನ ಎಫ್ ಎಂ ಅಲ್ಲಿ ನಿಂದೆ ಹಾಡಿದೆ ರೂಬಾರು. ಕಣ್ಣಲ್ಲಿ ಕನಸು ನೂರು ವಾಕಿಂಗ್ ಹೊರಟಿವೆ ನೋಡು, ನಿನ್ ಹಿಂದೆ ಮಾಡ್ತಾವಂತೆ ಹೂವೆಲ್ಲ ಪರೇಡು. ಉದ್ಯಾನ ಆಗೆ ಹೋಯ್ತು ನೀನು ಹೋಗೋ ರೋಡು, ಓ ಮೇರಿ ದಿಲ್ ರುಬಾ ನೀನು ಚಂದ್ರನ ತಂಗಿಯೇ, ಓ ಮೇರಿ ದಿಲ್ ರುಬಾ ನೀನು ಬಾನಿನ ಚುಕ್ಕಿಯೇ. ತಗಲಾಕೊಂಡೆ ನಾ ನಿನ್ನ ಕಣ್ಣಿನ ಎಡಿಗ ಸೈಲೆಂಟ್ ಆಗಿ ಕುಟ್ಟೋದೆ. ನಕ್ಕಿದ್ರೆ ನನ್ನ ನೋಡಿ ನೀ ಹಿಂಗೆ ಹಸೀನ, ಕಿತ್ಕೊಂಡು ಬರ್ತಾ ಐತೆ ಮೈ ತುಂಬ ಪಸೀನ. ಸಕ್ಕೇರಿ ಅದ್ದಿ ಇಟ್ಟ ಸೇಬು ಹಣ್ಣು ನೀನಾ, ಮಾರ್ನಿಂಗು ಸೂರ್ಯ ಹುಟ್ಟೋದಿ ಚಪ್ಪರ ಜೇಬಲ್ಲಿ ಕುಂತಿದೆ ಒಂದು ವಜ್ರದ ಉಂಗುರ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಸುರಾಂಗಣಿ ಸುರಾಂಗಣಿ ನಾನೊಬ್ನೇ ಇಲ್ಲಿ ಅಚ್ಚ ಲಡ್ಕ ಸುರಾಂಗಣಿ ಸುರಾಂಗಣಿ ಬಿಡಬೇಡ ನನ್ನ ಗಟ್ಟಿ ಹಿಡ್ಕ ಹಾಚಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ರುಬಾರು ರುಬಾರು ಈ ಮನಸ್ಸಿನ ಎಫ್ ಎಂ ಅಲ್ಲಿ ನಿಂದೆ ಹಾಡಿದೆ ರುಬಾರು ರುಬಾರು. ಕೇಳುಗರು, ಇದೊಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ನೆರವು ಪಡೆಯಲು ಜಿಲ್ಲೆಯ ಎಲ್ಲ ಅರ್ಹ ಫಲಾನುಭವಿಗಳು ಈ ಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿರುತ್ತದೆ. ಸದ್ಯದಲ್ಲೇ ಬಿಡುಗಡೆಗೊಳ್ಳಲಿರುವ ಪಿಎಂ ಕಿಸಾನ್ ಯೋಜನೆಯ 13ನೇ ಕಂತಿನ ಆರ್ಥಿಕ ನೆರವು ಪಡೆಯಲು ತಮ್ಮ ಸಮೀಪದ ನಾಗರಿಕ ಸೇವಾ ಕೇಂದ್ರ ಗ್ರಾಮವನ್ ಅಥವಾ ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಪಿಎಂ ಕಿಸಾನ್ ಯೋಜನೆಯ ಈ ಕೆವೈಸಿ ಮಾಡಿಸಬೇಕೆಂದು ಹಾಸನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಕೋರಿದ್ದಾರೆ. ಪ್ರಕಟಣೆಯನ್ನ ಕೇಳಿದ್ರಿ. ಕೇಳುಗರೆ, ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿರುವ ಅಸುರ ಚಿತ್ರದ ಗೀತೆಯನ್ನ. ಸಂಗೀತ ನೀಡಿದ್ದಾರೆ ಗುರುಕಿರಣ್. ತುಂಬಿದ ಧಾರುಣಿ ಕಂಡೇ ಶಾಂತಿಯ ಸಾರುವ ಬಾನನು ಕಂಡೇ ಉಸಿರನು ಕಾಯುವ ಗಾಳಿಯ ಕಂಡೇ ಬಾಳನು ಬೆಳಗುವ ಜ್ಯೋತಿಯ ಕಂಡೇ ಕಾರುಣ್ಯ ತುಂಬಿದ ಧಾರುಣಿ ಕಂಡೆ ಶಾಂತಿಯ ಸಾರುವ ಬಾನನು ಕಂಡೆ ಉಸಿರನು ಕಾಯುವ ಗಾಳಿಯ ಕಂಡೆ ಪಾಪವ ತೊಳೆಯುವ ಗಂಗೆಯ ಕಂಡೆ ಕರುಣೆ ಇಲ್ಲದ ಧರಣಿಯ ಕಂಡೆ ಕೆಂಡವ ಕಾರುವ ಗಗನವ ಕಂಡೆ ವಿಷವನ್ನು ತೂರುವ ಗಾಳಿಯ ಕಂಡೆ ಎದೆಯನ್ನು ಉರಿಸೋ ಬೆಂಕಿಯ ಕಂಡೆ ಸುಳಿಯಲ್ಲಿ ಮುಳುಗಿಸು ನೀರನ್ನು ಕಂಡೆ ಬೊಗಸೆಯ ನೀರಲು ಸುಳಿಯನ್ನು ಕಂಡೆ ಹೂವಿನ ಎದೆಯಲ್ಲಿ ಮುಳ್ಳನ್ನು ಕಂಡೆ ಹಿಮದಲ್ಲಿ ಜ್ವಾಲಾಮುಖಿಯನ್ನು ಕಂಡೆ ರೆಕ್ಕೆಯ ಬಿಚ್ಚದ ಹಕ್ಕಿಯ ಕಂಡೆ ಹಾಡಲು ಬಾರದ ಕೋಗಿಲೆ ಕಂಡೆ ಮುತ್ತೆ ಇಲ್ಲದ ಕಡಲನ್ನು ಕಂಡೆ ಗಂಧವ ಚೆಲ್ಲದ ಹೂಗಳ ಕಂಡೆ ಜೇನನು ಹೀರದ ದುಂಬಿಯ ಕಂಡೆ ದಿನಗಳ ನುಂಗುವ ಕ್ಷಣಗಳ ಕಂಡೆ ದಿಕ್ಕುಗಳಿಲ್ಲದ ದಾರಿಯ ಕಂಡೆ ದಾರಿಗಳಿಲ್ಲದ ದಿಕ್ಕನು ಕಂಡೆ ಮೋಡದ ಹನಿಯಲು ಬೆವರನು ಕಂಡೆ ಗಾಳಿಯ ಎದೆಯಲು ನಡುಕವ ಕಂಡೆ ಮಳೆಯ ಬಿಲ್ಲಲು ಕೊಳೆಯಲು ಕಂಡೆ ಇಬ್ಬನಿ ಕಣ್ಣಲು ಕಂಬನಿ ಕಂಡೆ ಗರ್ಭದ ಒಳಗೂ ಅಳುವನು ಕಂಡೆ ಕೆಚ್ಚಲ ಹಾಲಲು ವಿಷವನು ಕಂಡೆ ಕಬ್ಬಿನ ಎದೆಯಲ್ಲಿ ದೇವನು ಕಂಡೆ ನಗುವಿನ ಹೆಸರಲ್ಲಿ ನೋವನು ಕಂಡೆ ಸಂಬಂಧಗಳಲ್ಲಿ ಬಂಧನ ಕಂಡೆ ಬಂಧನ ಬಿಡಿಸುವ ಕಂಪನ ಕಂಡೆ ಜೀವನ ಕೊಂದು ಯೌವನ ಕಂಡೆ ಯೌವನ ಕೊಂದು ಜೀವನ ಕಂಡೆ ಚಪ್ಪಾಳೆಗಳಲ್ಲೂ ಸಿಡಿಲನು ಕಂಡೆ ಬೆವರಿಳಿಸುವ ಬೆಳದಿಂಗಳ ಕಂಡೆ ಅವುಡುಗಚ್ಚುವ ನಿದ್ದೆಯ ಕಂಡೆ ಪಲ್ಲವೀರದ ಚರಣವ ಕಂಡೆ ಗಂಡೆದೆಯಲ್ಲೂ ಗ್ರಹಣವ ಕಂಡೆ ಸ್ವತಂತ್ರವಿಲ್ಲದ ಗಾಳಿಯ ಕಂಡೆ ಬಾನೆ ಇಲ್ಲದ ಬಾನಾಡಿ ಕಂಡೆ ಜಾತಕವಿಲ್ಲದ ಕನಸನು ಕಂಡೆ ಜ್ಞಾಪಕವಿಲ್ಲದ ನೆನಪನು ಕಂಡೆ ತೂಕವೇ ಇಲ್ಲದ ಮಾತನು ಕಂಡೆ ಸಿಡಿಲೆರೆಯುವ ಬಿರುಮೌನವ ಕಂಡೆ ಚೆಲುವಿನ ಮುಖದಲ್ಲಿ ಕುರೂಪ ಕಂಡೆ ಒಲವಿನ ವ್ಯಾಘ್ರ ಸ್ವರೂಪ ಕಂಡೆ ರುಚಿಗಳೇ ಇಲ್ಲದ ಊಟವ ಕಂಡೆ ಅಭಿರುಚಿ ಕಾಣದ ಪಾಠವ ಕಂಡೆ ಅಳುವ ವಯಸ್ಸಲಿ ಆಸೆಯ ಕಂಡೆ ಆಡೋ ವಯಸ್ಸಲಿ ಅವನತಿ ಕಂಡೆ ಕಲಿಯೋ ವಯಸ್ಸಲಿ ಬಲಿಯನು ಕಂಡೆ ಒಂಟಿತನದಲ್ಲಿ ಗಾಯವ ಕಂಡೆ ಜಂಟಿತನದಲ್ಲಿ ಮಾಯವ ಕಂಡೆ ನವಿಲು ಕಾಣದ ಗರಿಯನು ಕಂಡೆ ಗುರುವೇ ಇಲ್ಲದ ಗುರಿಯನು ಕಂಡೆ ಸೂರ್ಯನ ಕಣ್ಣಲ್ಲಿ ತೇವವ ಕಂಡೆ ಇರುಳಲಿ ಬೆಳಗಿನ ಜಾವವ ಕಂಡೆ ರಾಜರು ಕಟ್ಟಿದ ಕೋಶವ ಕಂಡೆ ಕೋಶವ ಮುರಿಯೋ ಶಾಸನ ಕಂಡೆ ದಾಸರು ಕಾಣದ ಪದವನು ಕಂಡೆ ಬಡತನಕ್ಕಿಂತಲೂ ಬಡತನ ಕಂಡೆ ಧರ್ಮರಾಯನಲು ಸುಳ್ಳನು ಕಂಡೆ, ಆಂಜನೇಯನಲು ಅಹಮ್ಮು ಕಂಡೆ, ತಾಯಿ ಮಾತಲು ತಪ್ಪನು ಕಂಡೆ, ಭುವನೇಶ್ವರಿಯಲು ಭೇದವ ಕಂಡೆ, ನೆತ್ತರು ತುಂಬಿದ ಅನ್ನವ ಕಂಡೆ, ಹುಟ್ಟು ಸಾವಿನ ನಂಟನು ಕಂಡೆ, ಧಗೆಯಲಿ ಚಿಗುರಿನ ಸ್ಪರ್ಶ ಕಂಡೆ, ಹಗೆಯಲಿ ಸಲ್ಲದ ಹರ್ಷ ಕಂಡೆ, ಸಹಿಸುವ ಆಸನೆಯೊಂದು ಕಂಡೆ, ದಹಿಸುವ ಧಮನಿಗಳನ್ನು ಕಂಡೆ, ಸ್ನೇಹದ ಕೋಟಿ ಪವಾಡ ಕಂಡೆ, ದ್ರೋಹದ ಹೊಸ ಮುಖವಾಡ ಕಂಡೆ, ಇಳಿಸಲು ಆಗದ ಹೊರೆಯನು ಕಂಡೆ, ಹಣೆ ಬರಹಕ್ಕೆ ಪ್ರತಿ ಹೊಣೆಯನು ಕಂಡೆ, ಛಲದ ಮನಸ್ಸಿಗೆ ಚಾವಡಿ ಕಂಡೆ, ಮನಸ ಕುಗ್ಗಿಸು ಲೇಬಡಿ ಕಂಡೆ, ಸೋಲುಗಳಲ್ಲೇ ಗೆಲುವನು ಕಂಡೆ, ಗೆಲುವಲೆ ಸೋಲಿನ ರುಚಿಯನು ಕಂಡೆ, ಕಣ್ಗಳ ತಿವಿಯುವ ಕನ್ನಡಿ ಕಂಡೆ, ಬದುಕನೆ ಕಲುಪುವ ಮುನ್ನಡಿ ಕಂಡೆ, ಇಳಿಜಾರಿನಲ್ಲಿ ದಿಣ್ಣೆಯ ಕಂಡೆ, ದಿಣ್ಣೆಯಲ್ಲಿ ಇಳಿಜಾರರು ಕಂಡೆ, ಹೆಣವನ ದಾರಿಯ ವೇಗವ ಕಂಡೆ, ಮೂಗನ ಎದೆಯಲು ರಾಗವ ಕಂಡೆ, ಮೂರ್ಖನ ಕೈಯಲ್ಲಿ ಮಾರ್ಗವ ಕಂಡೆ, ಕಾಲದ ಕೈಯಲ್ಲಿ ಖಡ್ಗವ ಕಂಡೆ, ಜೊತೆಯಲ್ಲಿ ಬಾಳುವ ಕಥೆಗಳ ಕಂಡೆ, ಕಥೆಯಾಗಿರುವ ಜೊತೆಯ ಕಂಡೆ, ಜೀವನದುದ್ದಕ್ಕೂ ನೋವನೆ ಕಂಡೆ, ಆದರೂ ಪ್ರೀತಿಯು ಕಾಣಲಿಲ್ಲ, ಬಯಸಿದ್ದೊಂದು ಸಿಗಲಿಲ್ಲ, ಸತ್ತು ಬದುಕೋ ಬದುಕೇಕಿನ್ನು, ಪ್ರೀತಿಸೋ ಮರಣ ಮರಣ ಕಂಡೆ.